ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ಕಣ್ಮರೆಯಾಗಿದ್ದ ಲಾರಿ ಚಾಲಕ ಅಜು ಮೃತದೇಹ ಪತ್ತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:25. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಕೃಷಿ ದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನಗಳನ್ನು ಕುರಿತು ಕುಣಿಗಲ್ನ ಕೃಷಿ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಕೆಎಸ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಡಾಕ್ಟರ್ ಶ್ರೀನಿವಾಸ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು, ಅಲ್ಲದೆ ಕುಣಿಗಲ್ನ ಕೃಷಿ ಸಂಶೋಧನಾ ಕೇಂದ್ರದ ಚಟುವಟಿಕೆಗಳು ಏನೇನು ಮಾಡ್ತೀರಾ ಅದರ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ನಿಮ್ಮ ಕೇಂದ್ರದಿಂದಲೇ ಶುರು ಮಾಡಿ ಸರ್. ಖಂಡಿತ ಸರ್. ಕೃಷಿ ಸಂಶೋಧನಾ ಕೇಂದ್ರ ಕುಣಿಗಲ್ ತುಮಕೂರು ಜಿಲ್ಲೆಯ ಕಳಸಿಪಾಳ್ಯ ಅನ್ನೋಂಥ ಗ್ರಾಮದಲ್ಲಿ ಇದೆ ಸರ್. ಕುಣಿಗಲ್ ತಾಲೂಕಿನಲ್ಲಿದೆ. ಈ ಕೃಷಿ ಸಂಶೋಧನಾ ಕೇಂದ್ರ ಕುಣಿಗಲ್ಲು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಒಂದು ಅಂಗಸಂಸ್ಥೆ. 2014 ಈ ಕೃಷಿ ಸಂಶೋಧನಾ ಕೇಂದ್ರವನ್ನು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ಪ್ರಾರಂಭವನ್ನು ಮಾಡಿದ್ದು. ಈ ಕೇಂದ್ರದ ಪ್ರಮುಖ ಚಟುವಟಿಕೆಗಳು ಇದು ಮೇವು ಬೆಳೆ ಸಂಶೋಧನಾ ಕೇಂದ್ರವಾಗಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಸೊ ಈ ಒಂದು ಕೇಂದ್ರದಲ್ಲಿ ನಾವು ಈಗಾಗಲೇ ಸುಮಾರು 33 ವಿವಿಧ ತಳಿಯ ಮೇವಿನ ಬೆಳೆಗಳನ್ನು ಪ್ರಾತ್ಯಕ್ಷಿಕೆ ಮಾಡುವಂಥದ್ದು, ರೈತರಿಗೆ ಅದರ ಬೀಜಗಳಿರ್ಬೋದು, ಬೇರಿನ ತುಂಡಗಳಿರ್ಬೋದು, ಮತ್ತು ಇವುಗಳನ್ನು ನಾವು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು. ಸೊ ಮೇವು ಮತ್ತು ಮೇವಿನ ಬೆಳೆಗಳಿಗೆ ಸಂಬಂಧಿಸಿದಂಥ ಸಂಶೋಧನೆಯನ್ನು ಸಹ ಇಲ್ಲಿ ಕೈಗೊಳ್ಳುವಂಥದ್ದು ಒಂದು ಪ್ರಮುಖ ಕಾರ್ಯೋದ್ದೇಶ ಸರ್ ಆ ಒಂದು ಕೇಂದ್ರದಲ್ಲಿ. ನಂತರ ಈ ಒಂದು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಕೃಷಿ ವಲಯ 6 ಸಂಬಂಧಪಟ್ಟ, ಅದರಲ್ಲೂ ಸಹ ದಕ್ಷಿಣ ವನವಲಯ ತುಮಕೂರು ಜಿಲ್ಲೆಯ ಕುಣಿಗಲ್ ಇರ್ಬೋದು, ತುರುವೇಕೆರೆ ಇರ್ಬೋದು, ತಿಪ್ಟೂರು, ಈ ಭಾಗಕ್ಕೆ ಸಂಬಂಧಪಟ್ಟಂಥ ಕೃಷಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿದ್ದಂಥ ಅದಕ್ಕೆ ಸಂಬಂಧಪಟ್ಟ ತಳಿ ಮತ್ತು ತಂತ್ರಜ್ಞಾನಗಳನ್ನು ಒಂದು ಸಂಶೋಧನೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಈ ಕೇಂದ್ರದಲ್ಲಿ ನಾವು ಮಾಡ್ತಾ ಇರೋದು. ಯಾವ್ಯಾವ ಮೇವಿನ ಬೆಳೆಗಳ ಬಗ್ಗೆ ತಾವು ಕೆಲಸ ಮಾಡ್ತಾ ಇದ್ದೀರಿ ಸರ್? ಇಲ್ಲಿ ನಮ್ಮಲ್ಲಿ ಪ್ರಮುಖವಾಗಿ ಮೇವಿನ ಬೆಳೆಗಳು ವಾರ್ಷಿಕ ಬಹುವಾರ್ಷಿಕ ಮೇವು, ಅದರಲ್ಲೂ ನೇಪಿಯರ್ ಅನ್ನೋಂಥದ್ದು ಬಾಜ್ರ ಮತ್ತು ನೇಪಿಯರ್ ಹೈಬ್ರಿಡ್ ಇದೆ. ಆ ಒಂದು ನೇಪಿಯರ್ ಹೈಬ್ರಿಡಲ್ಲಿ ಸುಮಾರು 15 ವಿವಿಧ ಜಾತಿಯ ನೇಪ್ರಿಡ್ ಅಂದರೆ ವೆರೈಟಿಗಳು, ಅದರಲ್ಲಿ ನೇಪಿಯರ್ ವೆರೈಟಿಗಳನ್ನು ನಮ್ಮಲ್ಲಿ ಸಂರಕ್ಷಣೆ ಮಾಡಿದ್ವಿ. ಅದರಲ್ಲಿ ಉದಾಹರಣೆ ಕೋ ಸಿರೀಸ್, ಕೋ 1, ಕೋ 3 ಇರ್ಬೋದು, ಕೋ 4 ಇರ್ಬೋದು, ಕೋ 5 ಇದೆ, PBN 342 ಅನ್ನೋಂಥದ್ದು ಇದೆ, NB 21 ಅನ್ನೋಂಥದ್ದು ಇದೆ. ಸೊ ಹೀಗೆ 15 ಸುಮಾರು ವೆರೈಟಿಗಳನ್ನು ನಾವು, ಮತ್ತು ಇತ್ತೀಚೆಗೆ ಬರತಕ್ಕಂಥ ಹೊಸದ ಸೂಪರ್ ನೇಪಿಯರ್ ಇರ್ಬೋದು, ರೈತರು ಕೇಳ್ತಕ್ಕಂಥ ಆಸ್ಟ್ರೇಲಿಯನ್ ಪರ್ಪಲ್ ನೇಪಿಯರ್ ಇರ್ಬೋದು, ಇವುಗಳನ್ನು ನಮ್ಮಲ್ಲಿ ನಾವು ಬೆಳೀತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಬೇರುಗಳನ್ನು ನಾವು ರೈತರಿಗೆ ತಕ್ಕೊಡೋಂಥದ್ದು. ಮತ್ತು ಅದೇ ನಂತರ ಬಹು ಕಟಾವು ಮೇವಿನ ಜೋಳ, ಇವಾಗೆಲ್ಲ ಎಲ್ಲ ಕಡೆ COFS 29 ಇರ್ಬೋದು, 31 ಇದು ಈ ಒಂದು ಬೀಜವನ್ನು ಸಹ ಅಂದರೆ ಬೆಳೆಯನ್ನು ಸಹ ನಾವು ಇಲ್ಲಿ ಬೆಳೆದಿದ್ವಿ. ಸುಮಾರು 5 ಈ ಬೆಳೆಯನ್ನು ಬೆಳೆದು ಬೀಜಗಳನ್ನು ಸಹ ರೈತರಿಗೆ ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡ್ತೀವಿ. ಅದ್ರ ಜೊತೆಗೆ ಸೊ ಇತರೆ ಮೇವಿನ ಬೆಳೆಗಳು, ಕುರಿ ಮತ್ತು ಮೇಕೆಗೆ ಸಂಬಂಧಪಟ್ಟಂಥ ಮೇವಿನ ಬೆಳೆಗಳಿರ್ಬೋದು, ಸೊ ಅವುಗಳನ್ನು ಸಹ ಮಾಡೋದು. ಬಹುವಾರ್ಷಿಕ ಮೇವಿನ ಬೆಳೆಗಳು ಅಗಸೆ ಇರ್ಬೋದು, ನುಗ್ಗೆ ಇರ್ಬೋದು, ಸೊ ಛಾಯಾ ಅನ್ನೋಂಥದ್ದು. ಸೊ ಹೀಗೆ ಎಲ್ಲ ಮೇವಿನ ಬೆಳೆಗಳನ್ನೇನಿದೆ ಅವುಗಳನ್ನು ನಮ್ಮಲ್ಲಿ ಮಾಡೋವಂಥದ್ದು ಪ್ರಮುಖ ಕೆಲಸ. ಅದ್ರ ಜೊತೆಗೆ ಬೀಜೋತ್ಪಾದನೆಯನ್ನು ಕೈಗೊಳ್ತೀವಿ ಸರ್. ನಮ್ಮಲ್ಲಿ ತೊಗರಿ, ಸೋಯಾ ಅವರೆ, ರಾಗಿ ಮತ್ತು ಇತರೆ ದ್ವಿದಳ ಧಾನ್ಯಗಳಿರ್ಬೋದು ವಾರ್ಷಿಕ ಬೆಳೆಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಕೊಡ್ತಕ್ಕಂಥ ಬೆಳೆಗಳ ಬೀಜೋತ್ಪಾದನೆಯನ್ನು ಮಾಡೋವಂಥದ್ದು ಮತ್ತೊಂದು ಕೆಲಸ. ಅದೇ ರೀತಿ ನಮ್ಮಲ್ಲೂ ಬೀಜ ಸಂಸ್ಕರಣಾ ಘಟಕ ಇದೆ. ರೈತರ ಸಹಭಾಗಿತ್ವದಲ್ಲಿ ರಾಗಿ MR6 ತಳಿಯ ಬೀಜೋತ್ಪಾದನೆಯನ್ನು ಸಹ ನಾವು ಮಾಡ್ತಿರೋದು. ಮತ್ತು ಸಮಗ್ರ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಾತ್ಯಕ್ಷಿಕ ತಾಕುಗಳಿದೆ. ನಮ್ಮಲ್ಲೂ ಸಹ ಅಡಿಕೆ ಇರ್ಬೋದು, ತೆಂಗು, ಬಾಲಾಜಿ ನಿಂಬೆ ತಳಿ, ನುಗ್ಗೆ, ಅಗಸೆ, ಹೀಗೆ ಸಸಿಗಳನ್ನು ಮಾಡಿ ರೈತರಿಗೆ ಕೊಡ್ತಕ್ಕಂಥ ಕೆಲಸ. ನಮ್ಮಲ್ಲೂ ಒಂದು ಕುರಿ ಸಾಕಾಣಿಕೆ ಘಟಕ ಇದೆ. ನಮ್ಮಲ್ಲಿ ಬನ್ನೂರು ಕುರಿ ಇದೆ ಮತ್ತು ತಲಿಚೆರಿ ಮೇಕೆ ಇದೆ. ಅದೇ ರೀತಿ ಹೈನುಗಾರಿಕಾ ಘಟಕ ಇದೆ. ಸೊ ಬಯೋಡೈಜೆಸ್ಟರ್ ಘಟಕ ಇದೆ, ಎರೆಹುಳು ಘಟಕ ಇದೆ. ಸೊ ಮತ್ತು ರೈತರಿಗೆ ಬೇಕಾಗಿರ್ತಕ್ಕಂಥ ಇತರೆ ಎಲ್ಲ ಸಮಗ್ರ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಪ್ರಾತ್ಯಕ್ಷಿಕ ಘಟಕಗಳು, ಪ್ರಮುಖವಾಗಿ ಪ್ರಾತ್ಯಕ್ಷಿಕ ಘಟಕಗಳಿದೆ. ಅದೇ ರೀತಿ ಅರಣ್ಯದ ಬೆಳೆಗಳನ್ನು, ಸೊ ನಮ್ಮ ಇಡೀ ಕೃಷಿ ಸಂಶೋಧನಾ ಕೇಂದ್ರ ಸುಮಾರು 120 ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಕೃಷಿ ಸಂಶೋಧನಾ ಕೇಂದ್ರ. ಇದರಲ್ಲಿ ಒಂದು ಸಾಲಿನಲ್ಲಿ ಹೆಬ್ಬೇವಿನ ಮರಗಳನ್ನೇ ಹಾಕಿದ್ದೀವಿ, ಒಂದರಲ್ಲಿ ಸಿಲ್ವರ್ ಓಕುಗಳು, ಒಂದರಲ್ಲಿ ಮಹಾಗನಿ. ಹೀಗೆ ಸುತ್ತ ನಮ್ಮ ಫಾರಂ ಸುತ್ತನೂ ಸಹ ತೇಗದ ಮರಗಳನ್ನು ಹಾಕಿದೆ. ಮತ್ತೊಂದು ವಿಶೇಷತೆ ಈ ಕೃಷಿ ಸಂಶೋಧನಾ ಕೇಂದ್ರ ಅಂದರೆ ಇದರಲ್ಲಿ ಅಂತಾರಾಷ್ಟ್ರೀಯ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಕಳೆದ 3 ವರ್ಷದಿಂದ ಕಾರ್ಯ ಮಾಡಿದೆ. ಸೊ ತಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಸಿಮ್ಮಿಟ್ ಅಂತಾರಾಷ್ಟ್ರೀಯ ಗೋಧಿ ಮತ್ತು ಮೆಕ್ಕೆಜೋಳ ಸಂಶೋಧನಾ ಕೇಂದ್ರದ ಏಷ್ಯಾ ಭಾಗಕ್ಕೆ ಸಂಬಂಧಪಟ್ಟಂಥ ಡಬಲ್ ಹ್ಯಾಪ್ಲಾಯ್ಡ್ ಮೇಯ್ಸ್ ಹೈಬ್ರಿಡ್ ಫೆಸಿಲಿಟಿ ಅನ್ನೋಂಥದ್ದು ಈ ಒಂದು ಸಂಶೋಧನಾ ಕೇಂದ್ರದಲ್ಲಿಲ್ಲ. ಇಲ್ಲೂ ಸಹ ಹೈಬ್ರಿಡ್ ಮೆಕ್ಕೆಜೋಳವನ್ನು ಕ್ರೋಮೋಸೋಮ್ ಡಬಲಿಂಗ್ ಆ ಟೆಕ್ನಾಲಜಿಯನ್ನು ಮಾಡ್ತಕ್ಕಂಥ ಒಂದು ಕೇಂದ್ರವು ಸಹ ಈ ಕೇಂದ್ರದಲ್ಲಿ ಇದೆ ಸರ್. ನೀವು ಕೂಡ ಕೃಷಿ ಮೇಳವನ್ನು ಮಾಡ್ತೀರಾ? ಖಂಡಿತ ಸರ್, ನಾವು ಕೃಷಿ ಮೇಳ ಅನ್ನೋವಂಥ ಹೆಸರಲ್ಲಿದ್ದರು ಕ್ಷೇತ್ರೋತ್ಸವ ಅಂತ. ಕಳೆದ ಸಾಲಿನಲ್ಲಿ ನಾವು ಸಿರಿಧಾನ್ಯದ ವರ್ಷ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಆಗಿರೋದ್ರೆ ಸಿರಿಧಾನ್ಯ ಮೇಳ ಮತ್ತು ಕ್ಷೇತ್ರೋತ್ಸವ ಅನ್ನೋದು ಒಂದು ದಿನದ ಕೃಷಿ ಮೇಳವನ್ನು ಆಯೋಜಿಸಿದ್ವಿ. ಅದೇ ರೀತಿ ಈ ವರ್ಷವೂ ಸಹ ನಾವು ನವೆಂಬರ್ 1ನೇ ವಾರದಲ್ಲಿ ಯೋಜನೆಯನ್ನು ಹಾಕೊಂಡಿದ್ದೇವೆ. ಇಲ್ಲೂ ಸಹ ನಾವು ಕೃಷಿ ಒಂದು ದಿನದ ಆ ಭಾಗಕ್ಕೆ ಸಂಬಂಧ ಅಂದರೆ ವಿಸಿ ಫಾರಂ ಕೃಷಿ ಮೇಳಕ್ಕಿಂತ ಮುಂಚೆ ಮಾಡ್ಬಿಡ್ತೀರಾ? ಖಂಡಿತ ಸರ್, ನಮ್ಮ ಭಾಗದಲ್ಲಿ ಮೊದಲೇ ಬರೋದ್ರಿಂದ ಬೆಳೆಗಳು, ಸೊ ಆಯಾ ಬೆಳೆಗನುಗುಣವಾಗಿ ನಾವು ಅಂದರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಮೇಳವನ್ನು ನೋಡಿಕೊಂಡು ತಾವು ದಿನಾಂಕವನ್ನು ನಿಗದಿ ಮಾಡಿದ್ರೆ ಖಂಡಿತ ಖಂಡಿತ ಸರ್ ಅಲ್ವೇ? ಖಂಡಿತ ಸರ್. ಅಂದರೆ ರೈತರು ಬಂದು ನೋಡುವಂತಹ ಒಂದು ಸಂಶೋಧನಾ ಕೇಂದ್ರ ತಮ್ಮದು? ಖಂಡಿತ ಸರ್, ಈಗಾಗಲೇ ಸುಮಾರು ಜನ ರೈತರು ಬರ್ತಿದ್ದಾರೆ. ಅದೇ ರೀತಿ ರೈತ ಉತ್ಪಾದಕರ ಕಂಪನಿಯ ಸದಸ್ಯರುಗಳಿರ್ಬೋದು, ಸೊ ಮತ್ತೆ ನಮ್ಮ ರೈತರೆಲ್ಲ ಅಧ್ಯಯನ ಪ್ರವಾಸಕ್ಕೆ ಸಾಕಷ್ಟು ಬರ್ತಿದ್ದಾರೆ. ಕುಣಿಗಲ್ಲಿಂದ ಹೇಗೆ ಬರಬೇಕು? ಕುಣಿಗಲ್ಲಿಂದ ಕೊತ್ತಗೆರೆ, ತುಮಕೂರು ರೋಡಲ್ಲಿ ಕೊತ್ತಗೆರೆ, ಅಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ. ಜಾಣಗೆರೆ, ಹೊಸಳ್ಳಿ, ಜಾಣಗೆರೆ, ಕಳಸಿಪಾಳೆ ಅಂತ ಅಲ್ಲಿ ಇದೆ ಸರ್. ಅದು ತೋಟಗಾರಿಕಾ ರಂಗಸ್ವಾಮಿ ಗುಡ್ಡ ಕಾವಲ್ ಅಂತ, ಶ್ರೀ ರಂಗಸ್ವಾಮಿ ಗುಡ್ಡ, ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಕುಣಿಗಲ್ಲೇನಿದೆ ಅದರ ತಪ್ಪಲಿನಲ್ಲಿ ಇರ್ತಕ್ಕಂಥದ್ದು. ಶ್ರೀನಿವಾಸ್ ಅವರು, ಈಗ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿ. ಖಂಡಿತ ಸರ್, ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ಕ್ರಮಗಳು, ರೈತ ಬಾಂಧವರೇ ತಾವೆಲ್ಲ ಗೊತ್ತಿರ್ಬೋದು, ಕೃಷಿ ಅಂತ ಬಂದಾಗ ಕೃಷಿಯನ್ನು ಮಾಡೋದರಲ್ಲಿ ಅನೇಕ ತೊಡಕುಗಳನ್ನು ನಾವು ಕಾಣ್ತೀವಿ. ಅದರಲ್ಲೂ ರೈತರಿಗೆ ಕೃಷಿಯಲ್ಲಿ ಬಂದಂಥ ಸಮಸ್ಯೆಗಳಲ್ಲಿ ಅಂತ ಬಂದಾಗ ಕೆಲವೊಂದು ಸಂದರ್ಭದಲ್ಲಿ ಬೀಜದ ಇರ್ಬೋದು, ನೀರು ಇರ್ಬೋದು, ಇತರೆ ಸಮಸ್ಯೆಗಳನ್ನು ನೋಡಿದಾಗ ಪ್ರಮುಖವಾಗಿ ರೈತರು ಕಷ್ಟಪಡತಕ್ಕಂಥದ್ದಂದರೆ ಗುರುತಿಸೋಕ್ಕೆ ಆಗದೇ ಇರತಕ್ಕಂಥ ಸಮಸ್ಯೆಗಳಲ್ಲಿ ಬೆಳೆಗಳಿಗೆ ಪೀಡೆಗಳು ಬಂದಾಗ, ಅದರಲ್ಲಿ ನಾವು ಪೀಡೆಗಳು ಅಂತ ಬಂದಾಗ ಕೃಷಿಯಲ್ಲಿ ಬರ್ತಕ್ಕಂಥ ಕೀಟಗಳ ಸಮಸ್ಯೆಗಳಿರ್ಬೋದು, ರೋಗದ ಸಮಸ್ಯೆಗಳಿರ್ಬೋದು, ಮತ್ತು ಕಳೆಯ ಸಮಸ್ಯೆ, ಈ ಮೂರನ್ನು ನಾವು ಪೀಡೆಗಳು ಅಂತ ಕರಿತೀವಿ. ಸೊ ಪೆಸ್ಟ್ ಅಂತ ನಾವು ಏನು ಹೇಳ್ತೀವಿ, ಆ ಪೆಸ್ಟ್ ಈ ಒಂದು ಪೀಡೆಗಳ ನಿರ್ವಹಣೆ, ಅದರಲ್ಲೂ ಸಹ ಕೀಟಗಳ ನಿರ್ವಹಣೆ, ರೋಗಗಳ ನಿರ್ವಹಣೆ ಮತ್ತು ಕಳೆಗಳ ನಿರ್ವಹಣೆಗೆ ತಮಗೆಲ್ಲ ಗೊತ್ತಿದೆ, ಈಗಾಗಲೇ ನಾವು ಅನೇಕ ವಿಧಾನಗಳನ್ನು ಅನುಸರಿಸ್ತೀವಿ. ಆದರೆ ಎಲ್ಲ ವಿಧಾನಗಳಲ್ಲಿ ನಾವು ಸಮಗ್ರ ಪೀಡೆ ನಿರ್ವಹಣಾ ವಿಧಾನಗಳಂತ ಹೇಳಿದರೂ ಸಹ ರೈತರು ಎಲ್ಲೋ ಒಂದು ಹಂತದಲ್ಲಿ ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಈ ಒಂದು ರಾಸಾಯನಿಕಗಳನ್ನು ಬಳಸಿ, ಅಂದರೆ ಪೀಡನಾಶಕಗಳನ್ನು ಬಳಸಿ ಕೀಟ ಮತ್ತು ರೋಗಗಳನ್ನು ನಿರ್ವಹಣೆ ಮಾಡೋದು ಆಗಿರ್ತಕ್ಕಂಥ. ಸೊ ನಮ್ಮ ದೇಶದಲ್ಲಿ ನೋಡಿದಾಗ ನಾವು ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣೆಗಳು, ಅಂದರೆ ಮೊದಲೆಲ್ಲ ನಾವು ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವಂಥ ಸಂದರ್ಭಗಳಲ್ಲಿ ಹೇಳ್ತಿದ್ದಂಥದ್ದು ಈ ಒಂದು ಹಸಿರು ಕ್ರಾಂತಿಯಲ್ಲಿ ನಾವು ಬಂದಾಗ ಹೊಸ ಹೊಸ ತಳಿಗಳನ್ನು, ತಂತ್ರಜ್ಞಾನಗಳನ್ನು, ರಸಗೊಬ್ಬರಗಳನ್ನು, ಪೀಡನಾಶಕಗಳನ್ನು ಬಳಸಿದ್ರೂ ಸಹ ಅವುಗಳನ್ನು ರೈತರು ವಿವೇಚನಾರಹಿತವಾಗಿ ಬಳಸೋದ್ರಿಂದ ಇವತ್ತೇನಾಗಿದೆ ನಮಗೆ ಎಲ್ಲೂ ನೋಡಿದ್ರೂ ಸಹ ಈ ಒಂದು ಪೀಡನಾಶಕಗಳ ಮತ್ತು ರಾಸಾಯನಿಕಗಳ ತೊಂದರೆ ಸೊ ಹೆಚ್ಚು ಕಾಣ್ತಿದ್ವಿ. ಅವುಗಳ ಉಳಿಕೆಗಳು ನಮ್ಮ ಆಹಾರದಲ್ಲಿ ಇದೆ, ವಾತಾವರಣ ಗಾಳಿನಲ್ಲಿ ಉಳಿಕೆಯಾಗಿದೆ, ನೀರಿನಲ್ಲಿ ಉಳಿಕೆಯಾಗಿದೆ ಮತ್ತು ಎಲ್ಲ ನಮ್ಮ ಸಂಪನ್ಮೂಲಗಳಲ್ಲಿ ಉಳಿಕೆ ಆಗಿರೋದ್ರಿಂದ ಇವತ್ತು ಎಲ್ಲೋ ಒಂದು ಹಂತದಲ್ಲಿ ಈ ಪೀಡೆಗಳನ್ನು ನಮಗೆ ಎಷ್ಟು ಉಪಯೋಗ ಆಗುತ್ತೋ ಅಷ್ಟೇ ತೊಂದರೆಯನ್ನು ಕೊಡ್ತಾಯಿ. ಅಂಥ ಸಂದರ್ಭಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ರಾಸಾಯನಿಕಗಳನ್ನು ಕಡಿಮೆ ಮಾಡಿಕೊಂಡು ಬೆಳೆಗಳಲ್ಲಿ ಬರ್ತಕ್ಕಂಥ ಕೀಟ ರೋಗಗಳನ್ನು ಇತರೆ ವಿಧಾನಗಳಿಂದ, ಅಂದರೆ ಪರಿಸರ ಸ್ನೇಹಿ ಆಗಿದೆ, ಎಕೋ ಫ್ರೆಂಡ್ಲಿ ಪೆಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಅಂತ ನಾವೇನು ಹೇಳ್ತೀವಿ, ಅವುಗಳನ್ನು ಬಳಸಿಕೊಂಡು ನಿರ್ವಹಣೆ, ಅಂದರೆ ಬೆಳೆಗಳಿಗೂ ತೊಂದರೆ ಆಗ್ಬೋದು, ಪರಿಸರಕ್ಕೂ ತೊಂದರೆ ಆಗಬಾರ್ದು, ಮತ್ತು ಕೀಟದಿಂದ ಆಗ್ತಕ್ಕಂಥ ಹಾನಿಯನ್ನು ಸಹ ನಾವು ಕಡಿಮೆ ಮಾಡೋದ್ರಲ್ಲಿ ಕೆಲವೊಂದು ಪರಿಸರ ಸ್ನೇಹಿ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಿದ್ದೆ. ಆದರೆ ಬೆಳೆಗಳಲ್ಲಿ ಬಳಸ್ತಕ್ಕಂಥ ರಾಸಾಯನಿಕಗಳು, ಅದರಲ್ಲೂ ಸಹ ಕೀಟನಾಶಕಗಳು, ನಾವೇನು ಕೀಟನಾಶಕಗಳಂತೇನು ಹೇಳ್ತೀವಿ ಅಥವಾ ಶಿಲೀಂಧ್ರನಾಶಕಗಳನ್ನು ಕಡಿಮೆ ಮಾಡಿಕೊಂಡು ಬೆಳೆಗಳನ್ನು ಉತ್ಪಾದನೆಯನ್ನು ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತೇವೆ ಸರ್. ಸೊ ಅದರಲ್ಲಿ ಪ್ರಮುಖವಾಗಿ ನಾವು ಮೊದಲಿಂದನೂ ಸಹ ಮಾಡ್ಕೊಬಂದಿದ್ದಂಥ ಒಂದು ಕ್ರಮ, ಅದು ಇವಾಗಲೂ ಮಾಡ್ತಿದ್ದೀವಿ ಬಟ್ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ಮರ್ತಿದ್ದೀವಿ, ಅಂಥ ಒಂದು ಪದ್ಧತಿ ಅಂದರೆ ಮಾಗಿ ಉಳುಮೆ ಮಾಡೋದು. ಅಂದರೆ ಆಳವಾಗಿ ಉಳುಮೆ ಮಾಡೋದ್ರಿಂದ ಕೆಲವೊಂದು ಕೀಟ ರೋಗ ಮತ್ತು ಕಳೆಗಳನ್ನು ನಾವು ನಿರ್ವಹಣೆ ಮಾಡು. ಮೊದಲನೇ ಮಳೆ ಬಂದಂತಹ ಪೂರ್ವ ಮುಂಗಾರಿನಲ್ಲಿರ್ಬೋದು ಅಥವಾ ಮುಂಗಾರಿನಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಆ ಮಳೆಯನ್ನು ನಾವು ಬಳಸಿಕೊಂಡು ಆಳವಾಗಿ ಉಳುಮೆ ಮಾಡಿದ್ದೆ ಆದರೆ ಹಿಂದಿನ ವರ್ಷದ ಬೆಳೆಯಲ್ಲಿ ಏನು ಉಳಿದಿದ್ದಂಥ ಕೀಟದ ಮೊಟ್ಟೆ ಇರ್ಬೋದು, ಮರಿ ಹುಳುಗಳು, ಕೋಶಗಳು ಮತ್ತು ರೋಗದ ಪಳಿ ಉಳಿಕೆಗಳಂತ ನಾವು ಹೇಳ್ತೀವಿ ಅವುಗಳು, ಮತ್ತು ಜಂತು ಹುಳುವಿನ ಮೊಟ್ಟೆ ಮರಿ ಹುಳುಗಳಿರ್ಬೋದು, ಕಳೆಯ ಬೀಜಗಳನ್ನು ನಾವು ಸೂರ್ಯನ ರಶ್ಮಿಗೆ ಒಡ್ದಾಗ ಅವುಗಳನ್ನು ಸೂರ್ಯನ ರಶ್ಮಿಗೆ ಒಡ್ಡೇನಾಗುತ್ತೆ, ಸೊ ಅವು ಕೆಲವೊಂದು ನಾಶ ಆಗ್ತವೆ. ಆ ನಾಶವಾಗೋದ್ರಿಂದ ಮುಂದಿನ ಹಂತದಲ್ಲಿ ಬೆಳೀತಕ್ಕಂಥ ಬೆಳೆಗೆ ಇದರಿಂದ ಆಗ್ತಕ್ಕಂಥ ತೊಂದರೆಯನ್ನು ನಾವು ತಪ್ಪಿಸ್ಬೋದು. ಹಾಗಾಗಿ ರೈತ ಬಾಂಧವರೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯವಾದಷ್ಟು ಆಳವಾಗಿ ಉಳುಮೆ ಮಾಡೋಂಥದ್ದು, ಅಂದರೆ ಬಿತ್ತನೆ ಮಾಡೋದಕ್ಕಿಂತ ಮೊದಲು ಒಂದು ಸಾರಿ ಅಥವಾ ಎರಡು ಸಾರಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಈ ಒಂದು ಕೀಟಗಳ ಮೊಟ್ಟೆ ಮರಿ ಹುಳುಗಳು ಅಥವಾ ಕೋಶಗಳಂತೇನು ಹೇಳ್ತೀವಿ ಅವುಗಳ ಉಳಿಕೆ ಕಡಿಮೆ ಆಗಿ ನಮಗೆ ಈ ಕೀಟಗಳಿಂದ ಆಗ್ತಕ್ಕಂಥ ತೊಂದರೆಯನ್ನು ತಪ್ಪಿಸ್ಬೋದು. ಅದನ್ನು ಮಾಡೋಂಥದ್ದು ಒಂದು ವಿಧಾನ ಸರ್. ಎರಡನೇದು ಬೆಳೆ ಪದ್ಧತಿಗಳನ್ನು ನಾವು ಅನುಸರಿಸೋದು. ಸೊ ನಾವೆಲ್ಲ ಮೊದಲೆಲ್ಲ ಸಹ ಬೆಳೆ ಪದ್ಧತಿಗಳನ್ನು ಮಾಡ್ತಾಯಿದ್ವಿ, ಇವಾಗೆಲ್ಲ ಆದಷ್ಟು ನಮಗೇನಾಗುತ್ತೆ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ಯಾಂತ್ರೀಕರಣಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಅಕಡಿ ಬೆಳೆಗಳಿರ್ಬೋದು ಬೆಳೆ ಪದ್ಧತಿಗಳನ್ನು ನಾವು ತಪ್ಪಿಸ್ತಾ ಇದ್ವಿ. ಸೊ ಅವುಗಳಲ್ಲಿ ಒಂದು ಬೆಳೆ ಪದ್ಧತಿ ಇನ್ನೊಂದು ಬೆಳೆ ಪದ್ಧತಿ ಅನುಕೂಲ ಆಗ್ತಿತ್ತು. ಉದಾಹರಣೆಗೆ ನಾವು ಅಂತರ ಬೆಳೆಗಳನ್ನು ಮಾಡೋಂಥ ಸಂದರ್ಭಗಳಲ್ಲಿ, ಉದಾಹರಣೆ ನಾವು ಏಕದಳವನ್ನು ದ್ವಿದಳ ಧಾನ್ಯವನ್ನು ಅಂತರ ಬೆಳೆಯಾಗಿ ಮಾಡೋದಂಥದ್ರಲ್ಲಿ ಒಂದು ಬೆಳೆಗೆ ಬರೋಂಥ ಕೀಟ ಮತ್ತೊಂದು ಬೆಳೆಗೆ ಬರೋದಿಲ್ಲ. ಸೊ ಅಂಥ ಸಂದರ್ಭ ಮೊದಲೇ ನಾವು ಹಳದಿ ಬಣ್ಣದ ಹುಚ್ಚೆಳ್ಳಿರ್ಬೋದು, ಎಳ್ಳಿರ್ಬೋದು, ಹುಚ್ಚೆಳ್ಳು ಅಥವಾ ನಮ್ಮ ಚೆಂಡುವಿನ ಅವುಗಳನ್ನು ಅಂತರ ಬೆಳೆಯಾಗಿ ನಾವು ಮಾಡೋದ್ರಿಂದ ಆಗುತ್ತೆ ಕೀಟಗಳ ಆಕರ್ಷಣೆಯಾಗಿ ಅಂಥ ಒಂದು ಸಂದರ್ಭದಲ್ಲಿ ಆ ಕೀಟದ ಮೊಟ್ಟೆ ಮರಿ ಹುಳುಗಳು ಮುಖ್ಯ ಬೆಳೆಗೆ ಬರದೇ ಇರೋದ್ರಿಂದ ನಮಗೆ ಯಾವುದು ಚೆಂಡುವ ಅಥವಾ ಇತರೆ ಬೆಳೆಗಳಿಗೆ ಬರೋದ್ರಿಂದ ಅವುಗಳನ್ನಾಗುತ್ತೆ. ಅದನ್ನು ಮಾಡೋಂಥದ್ದು ಅಂದರೆ ಸರಿಯಾದ ಸಮಯಕ್ಕೆ ಬಿತ್ತನೆಯನ್ನು ಮಾಡೋವಂಥದ್ದು. ಸೊ ಉದಾಹರಣೆಗೆ ಮೆಕ್ಕೆಜೋಳವನ್ನು ನಾವು ನೋಡಿದಾಗ ಆಗಸ್ಟ್ಗಿಂತ ಮೊದಲೇ ನಾವು ಬಿತ್ತನೆ ಮಾಡಿದಾಗ ಮುಂದೆ ಕೇದಿಗೆ ರೋಗ ಬರೋವಂಥದ್ದು ನಾವು ತಪ್ಪಿಸ್ಬೋದು, ಅಂದರೆ ಬೆಳೆ ಪದ್ಧತಿಯನ್ನು ನಾವು ಮಾಡೋವಂಥ ಪದ್ಧತಿಯಲ್ಲಿ. ಅದೇ ರೀತಿ ಭತ್ತದಲ್ಲಿ ಸಾಲ್ ನಾಟಿಯನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ, ಭತ್ತದಲ್ಲಿ ಬರ್ತಕ್ಕಂಥ ಕಂದುಜಿಗಿಳ್ಬೋದು, ಕಾಂಡ ಕೊರಕಗಳನ್ನು ನಾವು ತಪ್ಪಿಸ್ಬೋದು. ಅಂದರೆ ಸಾಲಿನಿಂದ ಸಾಲಿಗೆ ಅಂತರವನ್ನು ಕೊಟ್ಟಾಗ ಅವಾಗೇನಾಗುತ್ತೆ ಅದಕ್ಕೆ ಬೆಳೆ ಕೀಟಕ್ಕೆ ಬರೋವಂಥ ಕೀಟ ಅಂದರೆ ಕಾಂಡ ಕೊರಕ ಇರ್ಬೋದು ಅಥವಾ ಕಂದುಜಿಗಿ ಉಳ್ಬೋದು ಅವುಗಳನ್ನು ನಾವು ತಪ್ಪಿಸ್ಬೋದು. ಅದನ್ನು ನಾವು ಅಲೆ ಕ್ರಾಪಿಂಗ್ ಅಥವಾ ಅಂತ ಹೇಳ್ತೀವಿ. 8 ಸಾಲು ಒಂದು ಬಿತ್ತನೆ ಮಾಡೋದು, 1 ಸಾಲು ಅಥವಾ 2 ಸಾಲು ತಪ್ಪಿಸಿ ನಾವು ನಾಟಿ ಮಾಡೋದ್ರಿಂದ ಏನಾಗುತ್ತೆ, ಬೆಳೆಯನ್ನು ನಾವು ಕೀಟಗಳಿಂದ ನಿರ್ವಹಣೆಯನ್ನು ಮಾಡ್ಬೋದು. ಮತ್ತು ಅದೇ ಥರ ನಾವೇನು ಮಾಡೋದು, ಬೆಳೆ ಪದ್ಧತಿಯಲ್ಲಿ ಉದಾಹರಣೆ ಭತ್ತದಲ್ಲಿ ಭತ್ತದ ಹೊಟ್ಟಿನ ಬೂದಿ ಸಿಗುತ್ತೆ, ರೈಸ್ ಲ್ಯಾಶ್ ಅಂದರೆ ಭತ್ತದ ಹೊಟ್ಟನ್ನು ನಾವು ಸುಟ್ಟು ರೈಸ್ ಮಿಲ್ಲಲ್ಲಿ ಅಥವಾ ಇಟ್ಟಿಗೆಯ ಗೂಡಲ್ಲಿ ಸುಟ್ಟಿರ್ತಕ್ಕಂಥ ರೈಸ್ ಹಲ್ಲು ಆಶನ್ನು ಅಂದರೆ ಬೂದಿಯನ್ನು ನಾವು ಕೆಸರು ಗದ್ದೆ ಮಾಡೋಂಥ ಸಂದರ್ಭದಲ್ಲಿ ಎಕರೆಗೆ 800 ಕೆಜಿ ಅಂದರೆ ಸೊ ನಾವು ನಮ್ಮ ಹಾಕೋದ್ರಿಂದ ಉದಾಹರಣೆ ಅಪ್ಟು 1 ಟನ್ವರೆಗೂ ಹಾಕೋದ್ರಿಂದ ಅದರಲ್ಲಿ ನಮಗೆ ಸಿಲಿಕಾನ್ ಅನ್ನೋಂಥ ಅಂಶ ಇರುತ್ತೆ. ಆ ಸಿಲಿಕಾನ್ ಅನ್ನೋಂಶ ನಮ್ಮ ಮಣ್ಣಿನಲ್ಲಿ ಸೇರಿಕೊಂಡಾಗ ಭತ್ತದಲ್ಲಿ ಬರ್ತಕ್ಕಂಥ ಬೆಂಕಿ ರೋಗ, ಸೊ ಪ್ರಮುಖವಾಗಿ ಭತ್ತದಲ್ಲಿ ಬರ್ತಕ್ಕಂಥ ಬೆಂಕಿ ರೋಗವನ್ನು ನಾವು ತಡೆಗಟ್ಬೋದು. ಸೊ ಈ ರೀತಿ ನಾವು ಮಾಡೋವಂಥದ್ದು. ಮತ್ತು ಸಮತೋಲನ ರಸಗೊಬ್ಬರಗಳನ್ನು ಬಳಸುವಂಥದ್ದು, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಸಮತೋಲನ ರಸಗೊಬ್ಬರಗಳನ್ನು ಬಳಸೋದ್ರಿಂದ ಏನಾಗುತ್ತೆ, ಸೊ ಉದಾಹರಣೆಗೆ ರೈತರಲ್ಲಿ ಹಾಕುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಬರೀ ಯೂರಿಯಾಕ್ಕೆ ಜಾಸ್ತಿ ಮೊರೆ ಹೋಗುತ್ತೆ, ಅದ್ರ ಬದಲು ಸಾರಜನಕ, ರಂಜಕ, ಪೊಟ್ಯಾಷನ್ನು ಸಮತೋಲನವಾಗಿ ನಾವು ಬಳಸೋದ್ರಿಂದ ಕೀಟಗಳಿಗೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಪೊಟ್ಯಾಶ್. ಆ ಪೊಟ್ಯಾಷನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಾಗ ನಿರ್ವಹಣೆಯನ್ನು ಮಾಡ್ಬೋದು. ಅದೇ ರೀತಿ ಸೂಕ್ಷ್ಮ ಪೋಷಕಾಂಶಗಳನ್ನು ಸಹ ನಾವು ಕೊಡ್ತಾಗ ಜಿಂಕ್ ಇರ್ಬೋದು, ಬೋರಾನನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಾಗ ಈ ಒಂದು ಬೆಳೆಗಳಲ್ಲಿ ಬರ್ತಕ್ಕಂಥ ಕೀಟ ರೋಗಗಳನ್ನು ನಾವು ತಡೆಗಟ್ಬೋದು, ಅದು ಬೆಳೆ ಪದ್ಧತಿಗೆ ಬಂದಾಗ. ಸೊ ಮತ್ತು ಕೆಲವೊಂದು ರೋಗ ಮತ್ತು ಕೀಟ ನಿರೋಧಕ ತಳಿಗಳು ಈಗಾಗಲೇ ಲಭ್ಯ ಇದ್ದಾವೆ. ಸೊ ರೋಗ ಮತ್ತು ಕೀಟ ನಿರೋಧಕ ತಳಿಗಳನ್ನು ರೈತರು ಬಳಸಿದ್ದೇ ಆದರೆ ರೋಗ ಕೀಟಕ್ಕೆ ಬಳಸ್ತಕ್ಕಂಥ ಔಷಧಿಗಳನ್ನು ಕಡಿಮೆ ಮಾಡಿ. ಉದಾಹರಣೆ ತೊಗರಿಯಲ್ಲಿ ಸೊರಗು ರೋಗ ನಮಗೆ ಪ್ರಮುಖವಾಗಿ ಬರ್ತಕ್ಕಂಥ ರೋಗ. ಈ ಒಂದು ರೋಗವನ್ನು ತಡೆಗಟ್ಟೋದಕ್ಕೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ BRG-5 ಅನ್ನೋವಂಥ ತೊಗರಿ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ BRG-5 ತೊಗರಿ ತಳಿಯನ್ನು ಬಳಸಿದ್ದೇ ಆದರೆ ಸೊರಗು ರೋಗಕ್ಕೆ ಅಂದರೆ ಗಿಡ ಒಣಗುವಂಥ ಸಮಸ್ಯೆ ಬರುವಂಥ ರೋಗವನ್ನು ನಾವು ಎಲ್ಲೆಲ್ಲಿ ಬರುತ್ತೋ ಅದನ್ನು ಬಳಸೋದ್ರಿಂದ ತಡೆಗಟ್ಬೋದು. BRG-3 ಅನ್ನೋಂಥ ತಳಿಯನ್ನು ನಮ್ಮ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. ಆ ತಳಿಯನ್ನೇ ಬಳಸಿದ್ದೇ ಆದರೆ ತೊಗರಿಗೆ ಬರ್ತಕ್ಕಂಥ ಬಂಜೆ ನಂಜು ರೋಗ ಮತ್ತು ಕಾಯಿ ಕೊರಕ ಎರಡನ್ನೂ ತಡೆಗಟ್ಟುವಂಥ ಒಂದು ಗುಣ ಈ ಒಂದು ತಳಿಗಿದೆ, ಅದನ್ನು ನಾವು ಬಳಸ್ಬೋದು. ಅದೇ ರೀತಿ ನಮ್ಮ ರಾಗಿಯಲ್ಲಿ ಬೆಂಕಿ ರೋಗ, ಸಾಮಾನ್ಯವಾಗಿ ಖುಷ್ಕಿ ಪ್ರದೇಶದಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಔಷಧಿಗಳನ್ನ ಹೊಡೆಯೋದ್ರಿಂದ ಲಾಭ ಆಗೋದಿಲ್ಲ. ಸೊ ಅದನ್ನು ತಡೆಗಟ್ಟಬೇಕು ಅಂದರೆ ಆದಷ್ಟು ರೋಗ ನಿರೋಧಕ ತಳಿ, ಉದಾಹರಣೆ ML 365 ಅನ್ನೋಂಥ ರಾಗಿ ತಳಿ ಇರ್ಬೋದು, ಅಥವಾ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ML 322 ಅನ್ನೋಂಥ ರಾಗಿ ತಳಿ ಇರ್ಬೋದು, ಅಥವಾ ಅಲ್ಪಾವಧಿ KMR 630 ಅನ್ನೋಂಥ ರಾಗಿ ತಳಿ, ಇವು ಬೆಂಕಿ ರೋಗಕ್ಕೆ ತಡೀತಕ್ಕಂಥ ಶಕ್ತಿ ಇದೆ. ಸೊ ಎಲ್ಲೆಲ್ಲಿ ಈ ರೋಗವನ್ನು ಬರುತ್ತೋ ಆ ಭಾಗಗಳಲ್ಲಿ ಈ ತಳಿಗಳನ್ನು ನಾವು ಬಳಸಿದ್ದೆ ಆದರೆ ರೋಗವನ್ನಕ್ಕೆ ಬಳಸಕ್ಕಂಥ ಔಷಧಿ ಕಡಿಮೆ ಮಾಡು. ಅದೇ ರೀತಿ ತೋಟಗಾರಿಕೆ ಬೆಳೆ, ಸೊ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IHR ಏನಿದೆ, ಅದರಲ್ಲಿ 2 ಟೊಮೆಟೊ ಹೈಬ್ರಿಡ್ಗಳನ್ನು ರೋಗ ನಿರೋಧಕ ತಳಿ ಇರ್ತಕ್ಕಂಥ ಹೈಬ್ರಿಡನ್ನು ಬಿಡುಗಡೆ ಮಾಡಿದೆ, ಅರ್ಕಾರ್ ರಕ್ಷಕ್ ಅಂತ. ಸೊ ಈ ತಳಿ ಏನಪ್ಪ ಅಂದರೆ ಟೊಮೆಟೋಗೆ ಬರ್ತಕ್ಕಂಥ ಎಲೆ ಮುದುಡು ನಂಜು ರೋಗ, ದುಂಡಾಣು ಸೊರಗು ರೋಗ ಮತ್ತು ಮೊದಲ ಅಂಗಮಾರಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ, ಅದನ್ನು ಬಳಸುವಂಥದ್ದು. ಅದೇ ರೀತಿ ಅರ್ಕ ಅಭೇದ್ ಅಂತ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ತಳಿ 4 ರೋಗಕ್ಕೆ ನಿರೋಧಕತೆ ಹೊಂದಿದೆ. ಟೊಮೆಟೋದಲ್ಲಿ ಬರ್ತಕ್ಕಂಥ ಎಲೆ ಮೊದಲ ಅಂಗಮಾರಿ ರೋಗ, ಕೊನೆಯ ಅಂಗಮಾರಿ ರೋಗ, ಎಲೆ ಮುದುಡು ನಂಜು ರೋಗ ಮತ್ತು ದುಂಡಾಣು ಸೊರಗು ರೋಗ. ಸೊ ಎಲ್ಲೆಲ್ಲಿ ಸಾಧ್ಯನೋ ಆ ಒಂದು ತಳಿಗಳನ್ನು ನಾವು ಬಳಸುವಂಥದ್ದು. ಅದೇ ರೀತಿ ಸೂರ್ಯಕಾಂತಿನಲ್ಲಿ KBSH 53 ಅನ್ನೋಂಥ ತಳಿ ಸೂರ್ಯಕಾಂತಿಗೆ ಬರ್ತಕ್ಕಂಥ ಬೂದಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ತಳಿ, ಅವುಗಳನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಈ ಒಂದು ತಳಿಗಳನ್ನು ಬಳಸೋದ್ರಿಂದ ಮುಂದೆ ತಳಿಗಳನ್ನು ಅಂದರೆ ಔಷಧಿಗಳನ್ನು ಬಳಸುವಂಥದ್ದು ಕಡಿಮೆ ಮಾಡ್ಬೋದು. ಸೊ ಆ ರೀತಿ ಆಗುತ್ತೆ. ಮತ್ತು ಮತ್ತೊಂದು ಕೀಟ ಮತ್ತು ರೋಗ ನಿರ್ವಹಣೆಯಲ್ಲಿ ರಾಸಾಯನಿಕಗಳನ್ನು ಕಡಿಮೆ ಮಾಡುವಂಥ ಒಂದು ವಿಧಾನ ಅಂದರೆ ಬೀಜೋಪಚಾರಕ್ಕೆ ಒತ್ತನ್ನು ಕೊಡೋಂಥದ್ದು. ಸೊ ಯಾಕೆಂದರೆ ಬೀಜೋಪಚಾರವನ್ನು ಒತ್ತು ಕೊಡೋದ್ರಿಂದ ಸೊ ಮುಂದಿನ ಹಂತದಲ್ಲಿ ಇಡೀ ಹೊಲಕ್ಕೆ ಔಷಧಿಯನ್ನು ಹೊಡಿತಕ್ಕಂಥದ್ದು ನಾವು ಕಡಿಮೆ ಮಾಡ್ಬೋದು ಆ ಹಂತದಲ್ಲಿ. ಸೊ ಅದು ಸಾಧ್ಯವಾದಷ್ಟು ಮಟ್ಟಕ್ಕೆ ಬೀಜೋಪಚಾರವನ್ನು ಮಾಡೋಂಥದ್ದು. ಬೀಜೋಪಚಾರವನ್ನು ಮಾಡೋವಂಥ ಸಂದರ್ಭದಲ್ಲಿ ನಾವು ಜೈವಿಕ ಕೀಟನಾಶಕಗಳನ್ನು ಬಳಸ್ಕೊಂಡು ಮಾಡೋವಂಥದ್ದು. ಸೊ ಕೃಷಿಯಲ್ಲಿ ಬಂದಾಗ ರೋಗ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಜೈವಿಕ ಶಿಲೀಂಧ್ರ ನಾಶಕ. ತಮಗೆಲ್ಲ ಗೊತ್ತಿರ್ಬೋದು ಟ್ರೈಕೋಡರ್ಮಾ ಅನ್ನೋಂಥ ಒಂದು ಜೈವಿಕ ಶಿಲೀಂಧ್ರ ನಾಶಕ ಇದೆ. ಈ ಜೈವಿಕ ಶಿಲೀಂಧ್ರ ನಾಶಕವನ್ನು ಬಳಸೋದ್ರಿಂದ ಏನಾಗುತ್ತೆ, ಬೆಳೆಯಲ್ಲಿ ಬರ್ತಕ್ಕಂಥ ಅದರಲ್ಲೂ ಮಣ್ಣಿನಿಂದ ಪ್ರಸಾರ ಆಗ್ತಕ್ಕಂಥ ರೋಗಗಳನ್ನು ನಾವು ತಡೆಗಟ್ಬೋದು. ಸೊ ಟ್ರೈಕೋಡರ್ಮಾ ಅನ್ನೋಂಥದ್ದು 3 ಹಂತದಲ್ಲಿ ನಾವು ಬಳಸ್ಬೋದು. ಬೀಜೋಪಚಾರಕ್ಕೆ ಬಳಸೋಂಥದ್ದು, ಅದರಲ್ಲಿ ನಮ್ಮ ಕೃಷಿ ಬೆಳೆಗಳಲ್ಲಾದರೆ KG 1 KG ಬೀಜಕ್ಕೆ 5-10 ಗ್ರಾಮ್ ಪ್ರತಿ KG ಬೀಜಕ್ಕೆ ನಾವು ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡೋದ್ರಿಂದ ಮುಂದಿನ ಹಂತದಲ್ಲಿ ಬರ್ತಕ್ಕಂಥ ಸೊರಗು ರೋಗ ಇರ್ಬೋದು, ಬುಡಕೊಳೆ ಇರ್ಬೋದು, ಸಸಿಕೊಳೆ ಅಂಥ ರೋಗಗಳನ್ನು ನಾವು ತಡೆಗಟ್ಬೋದು. ತೋಟಗಾರಿಕಾ ಬೆಳೆಗಳಾಗಿರ್ತಕ್ಕಂಥ ಬಾಳೆ, ಶುಂಠಿ, ಆಲೂಗೆಡ್ಡೆ ಅಂಥ ಬೆಳೆಗಳಲ್ಲಿ, ಅದರಲ್ಲೂ ಸಹ ಶುಂಠಿ ಮತ್ತು ಬಾಳೆಯಲ್ಲಿ ಸೊರಗು ರೋಗ ಏನು ಬರುತ್ತೆ, ಬಾಳೆನಲ್ಲಿ ಬರ್ತಕ್ಕಂಥ ಸೊರಗು ರೋಗಕ್ಕೆ ಪರಿಸರ ಸ್ನೇಹಿ ವಿಧಾನದಲ್ಲಿ ಈ ಒಂದು ಟ್ರೈಕೋಡರ್ಮವನ್ನು ನಾವು ಗಡ್ಡೆಗಳಿಗೆ ಉಪಚಾರ ಮಾಡೋದ್ರಿಂದ ಮತ್ತು ಬುಡಗಳಿಗೆ ಹಾಕೋದ್ರಿಂದ, ಅದೇ ಥರ ಶುಂಠಿಯಲ್ಲಿ ಬರ್ತಕ್ಕಂಥ ಕೊಳೆ ರೋಗ, ಶುಂಠಿ ಕೊಳೆ ರೋಗಕ್ಕೂ ಅಷ್ಟೇ ನಾವು ಬೀಜೋಪಚಾರಕ್ಕೆ ಮಾಡುವಂಥ ಸಂದರ್ಭದಲ್ಲಿ ಟ್ರೈಕೋಡರ್ಮ ಮತ್ತು ಸೂಡೋಮಾಸ್ ಎರಡನ್ನೂ ಸಹ ನಾವು ಬಳಸ್ಬೋದು. ಮತ್ತು ಈ ಟ್ರೈಕೋಡರ್ಮವನ್ನು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು, 1 KG ಟ್ರೈಕೋಡರ್ಮವನ್ನು 100 KG ನಮ್ಮ ಬೇವಿನ ಹಿಂಡಿ ಇರ್ಬೋದು ಅಥವಾ 1 ಟನ್ ಎರೆಹುಳು ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರದ ಜೊತೆ ನೀವು ಮಿಶ್ರಣ ಮಾಡಿ ಮಣ್ಣಿಗೆ ಸೇರಿಸಿದ್ದೆ ಆದರೆ ಮಣ್ಣಿನಿಂದ ಬರ್ತಕ್ಕಂಥ ನಿಮ್ಮ ರೋಗಗಳನ್ನು ನಾವು ತಡೆಗಟ್ಟು. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಆದಷ್ಟು ಮಟ್ಟಿಗೆ ಈ ಟ್ರೈಕೋಡರ್ಮವನ್ನು ಬಳಸೋದು. ಮತ್ತೊಂದು ಉಪಯೋಗ ಆಗ್ತಕ್ಕಂಥದ್ದನ್ನು ನಾವು PGPR ಅಂತ ಹೇಳ್ತೀವಿ, ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋಬ್ಯಾಕ್ಟೀರಿಯಾ ಅಂತ. ಸೊ ಸೂಡೋಮೊನಾಸ್ ಫ್ಲೋರೋಸೆನ್ಸ್ ಅಂತ. ಸೊ ಆ ಸೂಡೋಮೊನಾಸ್ ಫ್ಲೋರೋಸೆನ್ಸ್ ಸಹ ನಮಗೆ ಬೆಳೆಗಳಲ್ಲಿ ಬರ್ತಕ್ಕಂಥ ಶಿಲೀಂಧ್ರದಿಂದ ಬರ್ತಕ್ಕಂಥ ದುಂಡಾಣು ಅಂದರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಮತ್ತು ಜಂತು ಹುಳುಗಳನ್ನು ನಿರ್ವಹಣೆ ಮಾಡೋದರಲ್ಲಿ ಹೆಚ್ಚು ಪಾತ್ರವನ್ನು ವಹಿಸುತ್ತೆ. ಇದನ್ನು ಸಹ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಏನಾಗುತ್ತೆ, ಇದನ್ನು ಟ್ರೈಕೋಡರ್ಮ ಥರನೇ ಬಳಸ್ಬೋದು ನಾವು. ಇದರಲ್ಲಿ ಮತ್ತೊಂದು ಅಡ್ವಾಂಟೇಜ್ ಏನಪ್ಪಾ, ಉಪಯೋಗ ಏನಪ್ಪಾ ಅಂತಂದರೆ ಇದನ್ನು ಬೀಜೋಪಚಾರವಾಗಿ ಬಳಸ್ಬೋದು, ಮಣ್ಣಿಗೂ ಸಹ ಸೇರಿಸ್ಬೋದು, ಮತ್ತು ಸ್ಪ್ರೇ ಮಾಡ್ಬೋದು ಇದನ್ನು. ಯಾಕೆಂದರೆ ಇದು ಲಿಕ್ವಿಡ್ ಫಾರ್ಮುಲೇಷನ್ ಮತ್ತು ಸಾಲಿಡ್ ಫಾರ್ಮುಲೇಷನ್ ಎರಡೂ ಸಿಗೋದ್ರಿಂದ, ಅಂದರೆ ದ್ರವ ರೂಪದಲ್ಲೂ ಸಿಗುತ್ತೆ, ಪುಡಿ ರೂಪದಲ್ಲೂ ಸಿಗೋದ್ರಿಂದ ಇದನ್ನು ನಾವು ಬಳಸ್ಕೊಂಡು ಸೊ ನಾವು ಸ್ಪ್ರೇ ಮಾಡ್ಬೋದು. ಇಂಥ ಸ್ಪ್ರೇಯನ್ನು ಮಾಡೋವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲ ಬೆಳೆಗಳಲ್ಲಿ ಬರ್ತಕ್ಕಂಥ ದುಂಡಾಣುವಿನಿಂದ ಬರ್ತಕ್ಕಂಥ ಅಂದರೆ ಬ್ಯಾಕ್ಟೀರಿಯಾದಿಂದ ಬರೋಂಥ ರೋಗ ಅಷ್ಟೇ ಅಲ್ಲ, ಶಿಲೀಂಧ್ರದಿಂದ ಬರೋಂಥ ರೋಗವನ್ನು ತಡೆಯುತ್ತೆ, ಮಣ್ಣಿಗೆ ಸೇರಿಸಿದ್ದೆ ಆದರೆ ಜಂತು ಹುಳುವಿನಿಂದ ಬರೋಂಥ ರೋಗವನ್ನು ಸಹ ತಡೆಯುತ್ತೆ. ಮತ್ತು ಇನ್ನೊಂದು ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿ ಅಂತ, ಅಂದರೆ ಮೈಕ್ರೋಬಿಯಲ್ ಕನ್ಸಾರ್ಷಿ ಅಂತ ಸೂಕ್ಷ್ಮ ಜೀವಿಗಳ ಸಂಕೀರ್ಣ ಅಂತ ಮಾಡಿದ್ದಾರೆ. ಸೊ ಅವುಗಳನ್ನು ನಾವು ಬಳಸೋದ್ರಿಂದ ರೋಗಕ್ಕೆ ಬೇಕಾಗಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಗಳಿಗೆ ಕೊಡ್ಬೋದು. ಎಲ್ಲ ಬೆಳೆಗಳಿಗೆ, ಭತ್ತದಲ್ಲಿ ನೀರು ನಿಲ್ಲುವಂಥ ಭತ್ತವನ್ನು ಬಿಟ್ಟು ಮಿಕ್ಕೆಲ್ಲ ಬೆಳೆಗಳಿಗೂ ಸಹ ಟ್ರೈಕೋಡರ್ಮ ಮತ್ತು ಸೂಡೋಮೊನಾಸನ್ನು ಬಳಸ್ಬೋದು. ಹಾಗಾಗಿ ರೈತ ಬಾಂಧವರು ಹೆಚ್ಚು ಸಾಧ್ಯವಾದಷ್ಟು ಈ ಒಂದು ಪರಿಸರ ಸ್ನೇಹಿ ಟ್ರೈಕೋಡರ್ಮ, ಸೂಡೋಮೊನಾಸ್ ಮತ್ತು ಇತರೆ ಜೈವಿಕ ಗೊಬ್ಬರಗಳು ಅವುಗಳನ್ನು ಬಳಸ್ತಾ ಹೋಗಿದ್ದೆ ಆದರೆ ನಮ್ಮ ಬೆಳೆಗಳಲ್ಲಿ ಬರ್ತಕ್ಕಂಥ ರೋಗ ಕೀಟಗಳನ್ನು ತಡಿಬೋದು. ಮತ್ತೊಂದು ವಿಧಾನ ಅಂತಂದರೆ ಈ ಒಂದು ಮೋಹಕ ಬಲೆಗಳನ್ನು ಬಳಸೋದು, ಕೀಟಗಳನ್ನು ಆಕರ್ಷಣೆ ಮಾಡಬೇಕು ಅಂತಂದರೆ ನಾವೆಲ್ಲ ಮೊದಲು ಆಕರ್ಷಕ ಬೆಳೆಗಳು ಅಂತ ಬೆಳೀತಿದ್ವಿ. ಇವಾಗ ರೈತರು ಎಲ್ಲ ಬೆಳೆ ಪದ್ಧತಿಯನ್ನು ತಪ್ಪಿಸ್ದಾಗಿಂದ ಯಾವಾಗ ಆಕರ್ಷಕ ಬೆಳೆಗಳು ಬೆಳೆಯೋಕ್ಕಾಗೋದಿಲ್ವೋ ಆಕರ್ಷಕ ಬಲೆಗಳಿಗೆ ಬಂದಿದ್ದಾರೆ. ಅವನ್ನು ನಾವು ಟ್ರ್ಯಾಪ್ಸ್ ಅಂತ ಏನು ಹೇಳ್ತೀವಿ, ಆ ಫೆರಮೋನ್ ಟ್ರ್ಯಾಪ್ಸ್ ಅಥವಾ ಮೋಹಕ ಬಲೆಗಳು ಅಂತ. ಇಲ್ಲಿ ಏನಪ್ಪ ಅಂದರೆ ಕೀಟಗಳನ್ನು ಆಕರ್ಷಣೆ ಮಾಡಿ ನಾವು ಕೀಟಗಳು ಮೊಟ್ಟೆ ಇಟ್ಟು ಮರಿ ಆಗೋದಕ್ಕಿಂತ ಮೊದಲೇ ಅವುಗಳನ್ನು ಪತಂಗ ಹಂತದಲ್ಲೇ ನಿರ್ವಹಣೆ ಮಾಡೋವಂಥ ವಿಧಾನ. ಸೊ ಅದರಲ್ಲೂ ಪ್ರಮುಖವಾಗಿ ನಾವು ತೊಗರಿ ಇರ್ಬೋದು, ಕಡಲೆ ಇರ್ಬೋದು, ಅವರೇ ಇರ್ಬೋದು, ಮತ್ತು ಭತ್ತ, ಇದರಲ್ಲಿ ಬರ್ತಕ್ಕಂಥ ಕಾಯಿ ಕೊರಕ ಅಥವಾ ಭತ್ತದ ಕಾಂಡ ಕೊರಕಕ್ಕೆ ನಾವು ಈ ಒಂದು ಮೋಹಕ ಬಲೆಗಳನ್ನು ಬಳಸೋದ್ರಿಂದ ಏನಾಗುತ್ತೆ, ಈ ಒಂದು ಕೀಟಗಳನ್ನು ಆಕರ್ಷಣೆ ತಪ್ಪು. ಅಂದರೆ ಉದಾಹರಣೆ ತೊಗರಿ, ತೊಗರಿ ಮೊಗ್ಗು ಆಗೋವಂಥದ್ದಲ್ಲಿ ಎಕರೆಗೆ 8 ಈ ಒಂದು ತೊಗರಿ ಕಾಯಿ ಕೊರಕ ಆಕರ್ಷಕ ಬಲೆಗಳನ್ನು ನೀವು ಕಟ್ಟಿದ್ದೆ ಆದರೆ ತೊಗರಿಯ ಚಿಟ್ಟೆ ಬಂದು ಮೊಟ್ಟೆಯನ್ನು ಹಿಡೋದಕ್ಕಿಂತ ಮೊದಲು ಆ ಒಂದು ಚಿಟ್ಟೆಯನ್ನೇ ಆಕರ್ಷಣೆಯನ್ನು ಮಾಡ್ತಕ್ಕಂಥ ಒಂದು ವಿಧಾನ. ಸೊ ಇದರಲ್ಲಿ ಏನಾಗುತ್ತೆ, ಗಂಡು ಪತಂಗವನ್ನು ನಾವು ಆಕರ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಲ್ಯೂರ್ ಅಂತ ಔಷಧಿಯನ್ನಲ್ಲಿ ಇಟ್ಟಿರ್ತೇವೆ. ಅದು ಔಷಧಿ ಅಂದರೆ ಅದು ಕೆಮಿಕಲ್ ಕ್ಯೂ ಸಿಗ್ನಲ್ ಇದ್ದಂಗೆ, ಅದು ಗಂಡನ್ನೇ ಅಷ್ಟೇ ಆಕರ್ಷಣೆ ಮಾಡುವಂಥ ಸಿಗ್ನಲ್. ಅದು ಎಕರೆಗೆ 8 ನೀವು ಮೋಹಕ ಬಲೆಗಳನ್ನು ಕಟ್ಟಿದ್ದೆ ಆದರೆ ಸೊ ನಿಮ್ಮ ತೊಗರಿಗೆ ಬರ್ತಕ್ಕಂಥ ಕಾಯಿ ಕೊರಕ ಹುಳವನ್ನು ತಡಿಸ್ಬೋದು. ಅದೇ ರೀತಿಯ ಅವರಿಗೂ ಸಹ ಇದನ್ನು ಬಳಸ್ಬೋದು. ಸೊ ಮತ್ತೊಂದು ಮಾವು, ಮಾವಿನಲ್ಲಿ ಬರ್ತಕ್ಕಂಥ ಹಣ್ಣಿನ ನೋಡೋಕ್ಕೂ ಸಹ ಈ ಒಂದು ಮೋಹಕ ಬಲೆ ಇದೆ. ಅದೇ ಥರ ಎಲ್ಲ ಜಾತಿಯ ಈ ಆಗಲಕಾಯಿ, ಹೀರೆಕಾಯಿ, ಪಡವಲಕಾಯಿ ಆ ಜಾತಿಗೆ ಬರ್ತಕ್ಕಂಥ ಹಣ್ಣಿನ ನೊಣಗಳೇನು ಬರ್ತವೆ, ಫ್ರೂಟ್ ಫ್ಲೈ ಅಂತ ಏನು ಹೇಳ್ತೀವಿ, ಅವುಗಳನ್ನು ಆಕರ್ಷಣೆ ಮಾಡೋದಕ್ಕೆ ಈ ಒಂದು ಟ್ರ್ಯಾಪ್ಸ್ಗಳು ಸಿಗುತ್ತೆ. ಮತ್ತು ಈ ಭಾಗದಲ್ಲಿ ತೆಂಗು, ತೆಂಗಿನಲ್ಲಿ ಬರ್ತಕ್ಕಂಥ ರೈನೋಸರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳು, ಇದಕ್ಕೆ ಆಕರ್ಷಣೆ ಮಾಡೋದಕ್ಕೂ ಸಹ ಮೋಹಕ ಬಲೆಗಳು ಸಿಗ್ತವೆ. ತೆಂಗಿನಲ್ಲಿ ಆದರೆ ಎಕರೆಗೆ 2 ಈ ಮೋಹಕ ಬಲೆಗಳನ್ನು ಕಟ್ಟಿದ್ದೆ ಆದರೆ ಸೊ ತೆಂಗಿನ, ಅದರಲ್ಲೂ ತೆಂಗಿನ ಮರಕ್ಕೆ ಕಟ್ಟೋದು ಬೇಕಿಲ್ಲ. ಸೊ ತೆಂಗಿನ ಮರ ಬಿಟ್ಟು ಬೇರೆ ಯಾವುದನ್ನು ಮರ ಇರ್ಬೋದು ಅಥವಾ ಯಾವುದೋ ಒಂದು ಗಿಳನಾದ್ರನ್ನ ಇಟ್ಟು ಸುಮಾರು 5-6 ಎತ್ತರದಲ್ಲಿ ನಾವು ಕಟ್ಟಿದ್ದೆ ಆದರೆ ತೆಂಗಿಗೆ ಬರತಕ್ಕಂಥ ಈ ಒಂದು ಕೆಂಪು ಮೂತಿ ಹುಳು ಮತ್ತು ರೈನೋಸರಸ್ ದುಂಬಿ ಆಕರ್ಷಣೆಯನ್ನು ಮಾಡಿ ನಾವು ಮುಂದಿನ ಹಂತದಲ್ಲಿ ಕೊಡುವಂಥದ್ದನ್ನು ತಪ್ಪಿಸ್ಬೋದು. ಅದೇ ರೀತಿ ಇದರಲ್ಲಿ ಮೆಟ್ರೈಸಿಯಂ ಅಂತ ಅನಿಸೋಪ್ಲಿ ಅಂತ ನಮ್ಮ ಶಿಲೀಂಧ್ರ ಸಿಗುತ್ತೆ, ಅದನ್ನು ಸಹ ತಿಪ್ಪೆಗುಂಡಿಗಳೇನಿರ್ತವೆ ಅಥವಾ ಬ್ರೀಡಿಂಗ್ ಸ್ಟೇಷನ್ ಅಂತ ನಾವು ಹೇಳ್ತೀವಿ ಎಲ್ಲಿ ತೆಂಗಿನ ತೋಟದಲ್ಲಿರ್ತವೆ ಅವುಗಳಿಗೆ ನೀವು ಬಳಸಿದ್ದೆ ಆದರೆ ಈ ಒಂದು ಮೋಹಕ ಬಲೆಗಳನ್ನು ಆಕರ್ಷಣೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಕೀಟಗಳು ಬರೋಂಥವನ್ನು ಆಕರ್ಷಣೆಯನ್ನು ನಾವು ಮಾಡಿ ನಿರ್ವಹಣೆಯನ್ನು ಮಾಡ್ಬೋದು. ಮತ್ತೊಂದು ಪರಿಸರ ಸ್ನೇಹಿ ವಿಧಾನದಲ್ಲಿ ನಿರ್ವಹಣೆಯನ್ನು ಮಾಡೋವಂಥ ವಿಧಾನ ಅಂತ ಬಂದಾಗ ಬೇವು. ಬೇವನ್ನು ಕೀಟ ನಿರ್ವಹಣೆ, ರೋಗ ನಿರ್ವಹಣೆ, ಅದರಲ್ಲೂ ಸಹ ಜಂತು ಹುಳುಗಳ ನಿರ್ವಹಣೆಯಲ್ಲಿ ಹೆಚ್ಚು ಉಪಯೋಗವನ್ನು ಮಾಡ್ಕೋಬೋದು. ಸೊ ಬೇವು ಎಲೆ, ಕಾಯಿ, ತೊಗಟೆ, ಬೇವಿನ ಎಣ್ಣೆ ಎಲ್ಲವೂ ಸಹ ಕೀಟನಾಶಕ ಗುಣಗಳನ್ನು ಹೊಂದಿದೆ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಅವುಗಳನ್ನು ಬಳಸೋದು. ಉದಾಹರಣೆಗೆ ಬೇವಿನ ಎಣ್ಣೆಯನ್ನು ನಾವು ಬಳಸಿದ್ದೆ ಆದರೆ ಅದರಲ್ಲಿ ನಾವು ಸಹ ಬೇವಿನ ಬೀಜದ ಕಷಾಯವನ್ನು ಸಹ ತಯಾರು ಮಾಡ್ಕೋಬೋದು. ಉದಾಹರಣೆ ಈ ಭಾಗದಲ್ಲೆಲ್ಲ ಬೇವಿನ ಬೀಜ ಸಿಕ್ಕಂಥ ಸಂದರ್ಭದಲ್ಲಿ ಬೇವಿನ ಬೀಜವನ್ನು ಆಯ್ದು ಅವುಗಳ ತೊಗಟೆಯನ್ನು ತೆಗೆದು, ಅಂದರೆ ಸಿಪ್ಪೆಯನ್ನು ತೆಗೆದು ಬೀಜವನ್ನು 5% 5% ಬೇವಿನ ಬೀಜದ ಕಷಾಯವನ್ನು ನಾವು ನಮ್ಮ ಮನೆಯಲ್ಲೇ ತಯಾರು, ಅಂದರೆ ಫಾರ್ಮಲ್ಲೇ ತಯಾರು ಮಾಡಿಕೊಂಡು ಅವುಗಳನ್ನು ಬಳಸಿದ್ದೆ ಆದರೆ ಸೊ ಬೇವಿಗೆ ಅಂದರೆ ಕೀಟಗಳಿಗೆ, ಉದಾಹರಣೆ ಕಾಯಿ ಕೊರಕಗಳಿರ್ಬೋದು ಅಥವಾ ಚಿಟ್ಟೆಗಳಿರ್ಬೋದು, ರಸ ಇರತಕ್ಕಂಥ ಕೀಟಗಳನ್ನು ಅವುಗಳನ್ನು ನಿರ್ವಹಣೆ ಮಾಡೋದಲ್ಲಿ NSKE ಪಾತ್ರವಾಗಿ, ಇಲ್ಲ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಬಂದಾಗ ಈಗಾಗಲೇ ಲಭ್ಯ ಇರತಕ್ಕಂಥ ಬೇವು ಆಧಾರಿತ ಕೀಟನಾಶಕ, ನಾವು ಅಜಾಡಿರಕ್ಟಿನ್ ಅಂತ ಹೇಳ್ತೀವಿ, ನಿಂಬಿಸಿಡಿನ್ ಅಂತ ಏನು ಹೇಳ್ತೀವಿ, ಆ ಒಂದು ಕೀಟನಾಶಕಗಳನ್ನು ಸೊ ನಮ್ಮ ಶಿಫಾರಸು ಮಾಡಿರೋ ಪ್ರಮಾಣದಲ್ಲಿ ಕೆಲವೊಂದು 5 ml 1 liter ನೀರಿನಲ್ಲಿ ಶಿಫಾರಸು ಮಾಡಿದರೆ ಅವುಗಳನ್ನು ಬಳಸ್ಕೊಂಡು ನೀವು ಸಿಂಪರಣೆಯನ್ನು ಮಾಡಿದ್ದೆ ಆದರೆ ಅವುಗಳನ್ನು ನಾವು ಕೀಟಗಳನ್ನು ನಿರ್ವಹಣೆ ಮಾಡ್ಬೋದು. ಮತ್ತು ಬೇವಿನ ಹಿಂಡಿ, ಪ್ರಮುಖವಾಗಿ ಬೇವಿನ ಹಿಂಡಿ, ಸೊ ಅದರಲ್ಲೂ ಸಹ ತೋಟಗಾರಿಕೆ ಬೆಳೆ ಆಗಿರತಕ್ಕಂಥ ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಅದರಲ್ಲಿ ತೆಂಗಿನಲ್ಲಿ ಬರ್ತಕ್ಕಂಥ ಅಣಬೆ ರೋಗ ಇರ್ಬೋದು, ಅಡಿಕೆನಲ್ಲಿ ಬರ್ತಕ್ಕಂಥ ಅಣಬೆ ರೋಗ ಇರ್ಬೋದು, ಮತ್ತು ಶುಂಠಿನಲ್ಲಿ ಬರ್ತಕ್ಕಂಥ ಕೊಳೆ ರೋಗ, ಇವುಗಳ ನಿರ್ವಹಣೆಯಲ್ಲಿ ಹೆಚ್ಚು ಪಾತ್ರವನ್ನು ವಹಿಸುವಂಥದ್ದು ಬೇವಿನ ಹಿಂಡಿ. ಉದಾಹರಣೆ ತೆಂಗಿನಲ್ಲಿ ಬರ್ತಕ್ಕಂಥ ರಸ ಸೋರತಕ್ಕಂಥ ರೋಗ ಮತ್ತು ಕಾಂಡ ಕೊರಕ ರೋಗ ಇರ್ಬೋದು, ಮತ್ತು ಅಣಬೆ ರೋಗಕ್ಕೆ ಪ್ರತಿ ತೆಂಗಿನ ಮರಕ್ಕೆ 5 kg ಬೇವಿನ ಹಿಂಡಿ ಜೊತೆ 100 gramನಷ್ಟು ಟ್ರೈಕೋಡರ್ಮ ಮತ್ತು ಸೂಡೋಮನ ಮಿಶ್ರಣ ಮಾಡಿ ನಾವು ಹಾಕೋದ್ರಿಂದ ಏನಾಗುತ್ತೆ, ಮುಂದಿನ ಹಂತದಲ್ಲಿ ಬರ್ತಕ್ಕಂಥ ಅಣಬೆ ರೋಗ ಇರ್ಬೋದು, ರಸ ಸೋರತಕ್ಕಂಥ ರೋಗ ಇರ್ಬೋದು, ಮತ್ತು ಸುಳಿಕೊಳೆ ಆ ರೋಗವನ್ನು ತಡಿಬೋದು ತೆಂಗಿನಲ್ಲಿ. ಅಡಿಕೆನಲ್ಲಿ ಇದೇ ಬೇವಿನ ಹಿಂಡಿಯನ್ನು 5 kg ಬದಲು 2 kg ಒಂದು ಮರಕ್ಕೆ ನಾವು ಬಳಸೋದ್ರಿಂದ ಉಪಯೋಗ ಆಗುತ್ತೆ. ಸೊ ಶುಂಠಿ ಮತ್ತು ಆಲೂಗೆಡ್ಡೆ ಇರ್ಬೋದು ಇತರೆ ಬೆಳೆಗಳಲ್ಲಾದರೆ ನಾವು ಶಿಫಾರಸು ಮಾಡಿರೋದು 200 kg 1 acre ನೀವು ಬೇವಿನ ಹಿಂಡಿಯನ್ನು ಹಾಕೋದ್ರಿಂದ ಏನಾಗುತ್ತೆ, ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಬೇರು ಹುಳುಗಳನ್ನು ನಿರ್ವಹಣೆಯನ್ನು ಮಾಡ್ಬೋದು, ಎರಡನೇದು ಜಂತು ಹುಳುಗಳನ್ನು ನಿರ್ವಹಣೆ ಮಾಡ್ಬೋದು. ಯಾಕೆಂದರೆ ಇವುಗಳನ್ನು ಬಳಸೋದ್ರಿಂದ ಏನಾಗುತ್ತೆ, ಮುಂದಿನ ಹಂತದಲ್ಲಿ ನಮಗೆ ಈ ಒಂದು ಔಷಧಿಗಳು ಅಂದರೆ ರಾಸಾಯನಿಕ, ಅದರಲ್ಲೂ ಶಿಲೀಂಧ್ರನಾಶಕ ಕೀಟನಾಶಕಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮವನ್ನು ನಾವು ತಡಿಬೋದು. ಮತ್ತೊಂದು ರೋಗ ನಿರ್ವಹಣೆಯಲ್ಲಿ ಪರಿಸರ ಸ್ನೇಹಿ ವಿಧಾನ ಅಂದರೆ ಪಂಚಗವ್ಯ ಮಾಡುವಂಥದ್ದು. ಇವಾಗೆಲ್ಲ ತಾವೆಲ್ಲ ಸಾವಯವ ಕೃಷಿಗೆ ಹೆಚ್ಚು ರೈತರು ಆಕರ್ಷಣೆ ಆಗ್ತಿದ್ದಾರೆ, ಹೆಚ್ಚು ಹೆಚ್ಚು ಸಾವಯವ ಪದಾರ್ಥಗಳನ್ನು ನಾವು ಬಳಸಬೇಕು, ರಾಸಾಯನಿಕ ಮುಕ್ತ ಆಹಾರವನ್ನು ತಿನ್ನಬೇಕು ಅಂತ ಬಂದಾಗ ಸೊ ಎಲ್ಲೋ ಒಂದು ಹಂತದಲ್ಲಿ ನಾವು ಬೀಜಾಮೃತ, ಜೀವಾಮೃತ, ಪಂಚಗವ್ಯ ಮತ್ತು ಅನೇಕ ಗವ್ಯಗಳನ್ನು ತಯಾರು ಮಾಡಿ ಮಾಡ್ತಾ ಇದ್ದಾರೆ. ಆ ಒಂದು ವಿಧಾನದಲ್ಲಿ ಪಂಚಗವ್ಯ ಅನ್ನೋಂಥದ್ದು ಸಹ ನಾವು ತಯಾರು ಮಾಡಿಕೊಂಡು ಮಾಡ್ತಕ್ಕಂಥ ಒಂದು ಅದರಲ್ಲೂ ರೋಗಗಳನ್ನು ನಿರ್ವಹಣೆ ಮಾಡೋದ್ರಲ್ಲಿ, ಏಕೆಂದರೆ ರೋಗ ನಿರ್ವಹಣೆಯ ಜೊತೆಗೆ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದ್ರಲ್ಲಿ ಪಾತ್ರ ವಹಿಸುವಂಥದ್ದು ಪಂಚಗವ್ಯ. ಸೊ ಪಂಚಗವ್ಯ ಅಂದರೆ ಹಸುವಿನಿಂದ ಲಭ್ಯವಾಗ್ತಕ್ಕಂಥ 5 ವಸ್ತುಗಳನ್ನು ಬಳಸ್ಕೊಂಡು, ಹಸುವಿನ ಹಾಲು, ಮೊಸರು, ತುಪ್ಪ, ಗಂಜಲ ಮತ್ತು ಸಗಣಿ, ಇವುಗಳನ್ನು ಪ್ರಮಾಣದಲ್ಲಿ, ಅಂದರೆ ನಾವು 40:40:2 2:2:1 ಅಂತ ಆ ಪ್ರಮಾಣದ, ಅಂದರೆ 40% ಸಗಣಿ, 40% ಗಂಜಲ ಬಳಸಿದ್ದೆ ಆದರೆ ಅಂದರೆ 80% ಆಯಿತು. ಇನ್ನು 20% 8% ಹಾಲು, ಇನ್ನು ಮಿಕ್ಕಿದ್ದ ಮೊಸರು ಮತ್ತು ನಮ್ಮ ತುಪ್ಪವನ್ನು ಬಳಸ್ಕೊಂಡು ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣವನ್ನು ಮಾಡಿ 21 ದಿನ ಆ ಒಂದು ಪಾಕವನ್ನು ಥರ ರೆಡಿ ಮಾಡಿಕೊಂಡು ಅವುಗಳನ್ನು ಸೋಸಿ ನಾವು ಬೆಳೆಗಳಿಗೆ ಹೊಡೆದಿದ್ದೆ ಆದರೆ ರೋಗ ನಿರೋಧಕ ಶಕ್ತಿಯನ್ನು ಸಹ ನಮಗೆ ಕೊಡುತ್ತೆ. ಇದು ಪರಿಸರ ಸ್ನೇಹಿ ವಿಧಾನ. ಮತ್ತು ಈ ನರ್ಸರಿಗಳನ್ನು, ಸಸಿ ಮಡಿಗಳನ್ನು ಮಾಡೋಂಥ ಸಂದರ್ಭದಲ್ಲಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನೆರಳಿನ ಮನೆ ಅಥವಾ ಪಾಲಿ ಹೌಸ್ಗಳಲ್ಲಿ ಈ ಸಸಿಗಳನ್ನು ತಯಾರು ಮಾಡೋದ್ರಿಂದ ಮುಂದಿನ ಹಂತದಲ್ಲಿ ಬರ್ತಕ್ಕಂಥ ವೈರಸ್ ರೋಗಗಳನ್ನು ತಡೆಗಟ್ಟಬೋದು. ಅವು ಯಾಕೆಂದರೆ ಯಾವುದೇ ಒಂದು ವೈರಸ್ ರೋಗದಿಂದ ಬರೋ, ಅದರಲ್ಲೂ ಸಹ ಏಫಿಡ್ಸ್, ಥ್ರಿಪ್ಸ್ ಅಥವಾ ರಸ ಇರ್ತಕ್ಕಂಥ ಕೀಟದಿಂದ ಟ್ರಾನ್ಸ್ಮಿಟ್ ಆಗೋಂಥ, ಅಂದರೆ ವೆಕ್ಟರ್ಗಳಿಂದ ಆಗ್ತಕ್ಕಂಥ ರೋಗಗಳು, ಅದರಲ್ಲೂ ನಂಜು ರೋಗಗಳು ಏನು ಬರುತ್ತೆ, ಪಪಾಯದಲ್ಲಿ ಬರ್ತಕ್ಕಂಥ ರಿಂಗ್ ಸ್ಪಾಟ್ ವೈರಸ್ ಇರ್ಬೋದು, ಸೊ ನಮ್ಮ ಟೊಮೊಟೊದಲ್ಲಿ, ಮೆಣಸಿನಕಾಯಿನಲ್ಲಿ, ಕ್ಯಾಪ್ಸಿಕಮ್ನಲ್ಲಿ ಬರ್ತಕ್ಕಂಥ ಎಲ್ಲ ರಸ ಇರ್ತಕ್ಕಂಥ ಕೀಟದ ಸಮಸ್ಯೆಯನ್ನು ತಡೆಗಟ್ಟಬೇಕಂದ್ರೆ ನಾವು ಕಂಟ್ರೋಲ್ಡ್ ಕಂಡೀಷನಲ್ಲಿ ಪಾಲಿ ಹೌಸ್ ಅಥವಾ ನೆರಳು ಪರದೆಗಳಲ್ಲಿ ಸಸಿ ಮಡಿ ಮಾಡೋದ್ರಿಂದ ಏನಾಗುತ್ತೆ, ಈ ಒಂದು ಕೀಟ ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಯಾಕೆಂದರೆ ರಸ ಇರ್ತಕ್ಕಂಥ ಕೀಟಗಳು ಬಂದು ಕೂರಲ್ಲ, ಅವಾಗ ವೈರಸ್ ಟ್ರಾನ್ಸ್ಮಿಟ್ ಆಗೋದಿಲ್ಲ, ಅವುಗಳನ್ನು ತಡೆಗಟ್ಟೋದ್ರಲ್ಲಿ ಹೆಚ್ಚು ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ಅನೇಕ ವಿಧಾನಗಳು ಈ ಸಸ್ಯ ಸಂರಕ್ಷಣಾ ವಿಧಾನಗಳಲ್ಲಿ ಈ ಒಂದು ಪರಿಸರ ಸ್ನೇಹಿ ವಿಧಾನಗಳಿದ್ದಾವೆ, ಅವುಗಳನ್ನು ನಾವು ಮಾಡಿಸ್ಕೊಂಡು ಬಳಸ್ಕೊಂಡು ಬಂದಿದ್ದೆ ಆದರೆ ನಮ್ಮ ಬೆಳೆಗಳಲ್ಲಿ ಬರ್ತಕ್ಕಂಥ ಮತ್ತೊಂದು ಅತಿ ಹೆಚ್ಚು ಬಳಸ್ತಕ್ಕಂಥ ವಿಧಾನ ಅಂತಂದರೆ ಈ ಬೋರ್ಡೋ ದ್ರಾವಣ ತಯಾರು ಮಾಡ್ಕೊಳ್ಳೋದು. ಅಂದರೆ ರೋಗ ನಿರ್ವಹಣೆಯಲ್ಲಿ ಬೋರ್ಡೋ ದ್ರಾವಣ ಅಂದರೆ ಬೋರ್ಡೋ ಎಕ್ಸ್ ಮಿಕ್ಸ್ಚರ್ ಅಂತ ನಾವು ಕರಿತೀವಿ. ಮೈಲ್ ತುತ್ತ ಮತ್ತು ಸುಣ್ಣವನ್ನು ಮಿಶ್ರಣ ಮಾಡಿ ಮಾಡ್ತಕ್ಕಂಥ ಒಂದು ದ್ರಾವಣ ಅನ್ನೋದಕ್ಕೆ ಬೋರ್ಡೋ ದ್ರಾವಣ ಅಂತ ಹೇಳ್ತಾರೆ. 1 kg ಮೈಲ್ ತುತ್ತ, 1 kg ಸುಣ್ಣವನ್ನು 100 liter ನೀರಿನಲ್ಲಿ ಬೆರೆಸಿ ಬರ್ತಕ್ಕಂಥ ದ್ರಾವಣವನ್ನು 1% ಬೋರ್ಡೋ ದ್ರಾವಣ ಅಂತ ನಾವು ಕರಿತೀವಿ. ಇದನ್ನು ಪ್ರಮುಖವಾಗಿ ಅಡಕೆ ಬೆಳೆಗಾರರು, ತೆಂಗಿನ ಬೆಳೆಗಾರರು, ಇವುಗಳಲ್ಲಿ ಬರ್ತಕ್ಕಂಥ ಅಡಕೆ ಕೊಳೆ ರೋಗ ಇರ್ಬೋದು, ತೆಂಗಿನ ಕೊಳೆ ರೋಗ ಇರ್ಬೋದು, ಅಡಕೆ ಸುಳಿ ಕೊಳೆ, ತೆಂಗಿನ ಸುಳಿ ಕೊಳೆ, ಮಾಣಬೆ ರೋಗ, ಇವುಗಳಿಗೆ ಬಳಸೋದ್ರಲ್ಲಿ ಹೆಚ್ಚು ಪಾತ್ರವನ್ನು ವಹಿಸುತ್ತೆ. ಈ ಒಂದು ದ್ರಾವಣವನ್ನು ನಾವೇ ತಯಾರು ಮಾಡಿಕೊಂಡು ಬಳಸಿದ್ದೆ ಆದರೆ ಸೊ ಇವುಗಳನ್ನು ಮಾಡ್ಬೋದು. ಮತ್ತು ಇದೇ ಬೋರ್ಡೋ ದ್ರಾವಣವನ್ನು ಟೊಮೆಟೋದಲ್ಲಿ, ಟೊಮೆಟೊ ಬರತಕ್ಕಂಥ ಲೇಟ್ ಬ್ಲೈಟ್ ಮತ್ತು ಅವುಗಳಿಗೆ ಸಹ ನಾವು ಸಿಂಪರಣೆಗೂ ಮಾಡಿಸ್ಕೋಬೋದು. ಮತ್ತು ಎಲ್ಲೆಲ್ಲಿ ಗಿಡಗಳನ್ನು, ಉದಾಹರಣೆಗೆ ನಾವು ಮಾವು ಇರ್ಬೋದು, ಯಾವುದೇ ಒಂದು ಗಿಡವನ್ನು ಚಾಟ್ನಿ ಮಾಡೋದು, ನಾವು ಪ್ರೂನಿಂಗ್ ಅಥವಾ ಏನು ಕಟ್ ಮಾಡ್ತೀವಿ, ಅವುಗಳನ್ನು ಊನ್ ಡ್ರೆಸ್ಸರ್ ಆಗಿ ಗಾಯಕ್ಕೆ ಮುಲಾಮು ಹಚ್ಚೋ ರೀತಿಯಲ್ಲಿ ಈ ಬೋರ್ಡೋ ಪೇಸ್ಟನ್ನು ನಾವು ಹಚ್ಬೋದು. 10% ಬೋರ್ಡೋ ದ್ರಾವಣ ನಾವು ಪೇಸ್ಟ್ ಅಂತ ಕರಿತೀವಿ. ಅಂದರೆ 10 liter ನೀರಿಗೆ 1 kg ಮೈಲ್ ತುತ್ತ, 1 kg ಸುಣ್ಣವನ್ನು ನಾವು ಹಾಕಿದಾಗ ಬರೋವಂಥ ಒಂದು ಪೇಸ್ಟ್ ಏನಾಗುತ್ತೆ, ಅದು ಬೋರ್ಡೋ ಪೇಸ್ಟ್ ಆಗುತ್ತೆ. ಅದೇ 1 kg ಮೈಲ್ ತುತ್ತ, 1 kg ಸುಣ್ಣವನ್ನು 100 liter ನೀರಲ್ಲಿ ಹಾಕಿದಾಗ ಅದು ಬೋರ್ಡೋ ದ್ರಾವಣ ಆಗುತ್ತೆ. ಅದನ್ನು ತೆಂಗಿನಲ್ಲಿ, ಅಡಿಕೆನಲ್ಲಿ ಸುಳಿಗಳಿಗೆ ಹಾಕಬೋದು. ಸೊ ಆ ರೀತಿ ಮಾಡೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಸೊ ಈ ಎಲ್ಲ ಪದ್ಧತಿಗಳನ್ನು, ಅಂದರೆ ಉಳುಮೆಯಿಂದ ಕಟಾವಿನ ಹಂತದವರೆಗೂ, ನಾವು ಸರಿಯಾದ ಪ್ರಮಾಣದಲ್ಲಿ ಮಾಡಿಕೊಂಡು ನಾವು ಬಂದಿದ್ದೆ ಆದರೆ ಈ ಒಂದು ಪರಿಸರ ಆಕರ್ಷಣೆ ಆಗಿ, ಅಂದರೆ ಕೀಟನಾಶಕಗಳನ್ನು 2nd ಹಂತದಲ್ಲಿ ಇಟ್ಕೊಂಡು ನಾವು ಈ ಒಂದು ಪದ್ಧತಿಗಳನ್ನು ಅನುಸರಿಸಿದ್ದಾದರೆ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಗಳಿಗೆ ಕೊಡ್ತಾ ಬಂದಾಗ ಏನಾಗುತ್ತೆ, ಈ ಒಂದು ಬೆಳೆಗಳಲ್ಲಿ ಸೊ ನಮ್ಮಲ್ಲಿ ಬರ್ತಕ್ಕಂಥ ಕೀಟ ರೋಗಗಳನ್ನು ನಾವು ನಿರ್ವಹಣೆಯನ್ನು ಮಾಡ್ತಾ ಹೋಗ್ಬೋದು. ಸೊ ಅದ್ರ ಜೊತೆಗೆ ಬೆಳೆಗಳಲ್ಲಿ ಬರ್ತಕ್ಕಂಥ ಕಳೆಗಳು ಅಷ್ಟೆ, ಕಳೆಗಳನ್ನು ನಿರ್ವಹಣೆನೂ ಸಹ ನಾವು ಪರಿಸರ ಸ್ನೇಹಿಯಾಗಿ ನಿರ್ವಹಣೆಯನ್ನು ಮಾಡ್ಬೋದು. ಅದರಲ್ಲಿ ನಮ್ಮ ಬೆಳೆ ಪದ್ಧತಿ ಜೊತೆಗೆ ಉಳುಮೆ ಪದ್ಧತಿ, ಆಳವಾಗಿ ಉಳುಮೆ ಮಾಡೋದ್ರ ಜೊತೆಗೆ ಮಧ್ಯಂತರ ಬೇಸಾಯಗಳನ್ನು ಮಾಡ್ತಕ್ಕಂಥ ವಿಧಾನ. ಸೊ ಅದೇ ರೀತಿ ಉದಾಹರಣೆಗೆ ಹೂವು ಆಗೋದಕ್ಕಿಂತ ಮೊದಲೇ ಅವುಗಳನ್ನು ಕಿತ್ತಾಕಂಥದ್ದು, ಉದಾಹರಣೆ ಪಾರ್ಥೇನಿಯಮನ್ನು ನಮಗೆ ಎಲ್ಲ ಕಡೆ ಕಾಣ್ತಾ ಇದೆ, ಆ ಪಾರ್ಥೇನಿಯಮ್ ಕಳೆಯನ್ನು ಸೊ ಹೂವು ಆಗೋದಕ್ಕಿಂತ ಮೊದಲೇ ಅದನ್ನು ಕಾಂಪೋಸ್ಟ್ ಪದ್ಧತಿಯಲ್ಲಿ ನಾವು ಬಳಸ್ಕೊಳ್ಳೋವಂಥ ವಿಧಾನವನ್ನು ಮಾಡೋವಂಥದ್ದು ಇರ್ಬೋದು. ಅಥವಾ ಯಾವುದೇ ಒಂದು ಕಳೆಗಳು ಕೀಟಗಳಿಗೆ ಆಕರ್ಷಣೆ ಆಗ್ತವೆ, ಸೊ ಕೀಟಗಳು ಮತ್ತು ರೋಗಗಳಿಗೆ ಆಕರ್ಷಣೆ ಆಗ್ತವೆ. ಉದಾಹರಣೆಗೆ ಪಾರ್ಥೇನಿಯಮ್ ಕಳೆ ಇದೆ ಅಂತಂದರೆ ಅದಕ್ಕೆ ರಸ ಇರ್ತಕ್ಕಂಥ ಕೀಟಗಳು ಬಂದು ಕೂತ್ಕೊತವೆ, ಅದ್ರ ಮೇಲಿರೋಂಥ ವೈರಸ್ಸನ್ನು ನಮ್ಮ ಟೊಮೆಟೊ ಅಂಥ ಬೆಳೆಗಳಿಗೆ ಬರುತ್ತೆ. ಹಾಗಾಗಿ ಒಂದಕ್ಕೆ ಒಂದು ಸೈಕಲ್ ಇರುತ್ತೆ. ಹಾಗಾಗಿ ಸಮಗ್ರ ಕೃಷಿಯನ್ನು ಮಾಡೋಂಥ ಸಂದರ್ಭದಲ್ಲಿ ಈ ಎಲ್ಲ ಪದ್ಧತಿಗಳನ್ನು ನಾವು ಅನುಸರಿಸ್ಕೊಂಡು ಬಂದಿದ್ದೆ ಆದರೆ ಎಲ್ಲೆಲ್ಲಿ ಎಷ್ಟು ಕೀಟ ಮತ್ತು ರೋಗಗಳ ಮತ್ತು ಕಳೆ ನಿರ್ವಹಣೆಗೆ ಬಳಸ್ತಕ್ಕಂಥ ಈ ಕೀಟನಾಶಕ, ಶಿಲೀಂದ್ರನಾಶಕ ಮತ್ತು ಕಳೆನಾಶಕಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡಿಕೊಂಡು ಈ ಪರಿಸರಕ್ಕೆ ಹೊಂದಿಕೊಂಡು ಪರಿಸರದಲ್ಲಿ ಕೀಟ ಮತ್ತು ರೋಗಗಳನ್ನು ಸಹ ನಾವು ನಿರ್ವಹಣೆ ಮಾಡ್ಬೋದು. ಅದರಿಂದ ಆಗ್ತಕ್ಕಂಥ ಹಾನಿಯನ್ನು ಸಹ ನಾವು ತಡೆಗಟ್ಟಬಹುದು ಸರ್. ಡಾಕ್ಟರ್ ಶ್ರೀನಿವಾಸ್ ಅವರ, ಈಗ ನಿಮ್ಮ ಕುಣಿಗಲ್ ಫಾರಂನಲ್ಲಿ ತಾವು ಸಮಗ್ರ ಕೃಷಿನೇ ಮಾಡ್ತಾ ಇರೋದು? ಖಂಡಿತ ಅಲ್ವೇ. ಈಗ ತಾವು ವೃಕ್ಷಾಧಾರಿತ ಕೃಷಿನೂ ಮಾಡ್ತಾ ಇದ್ದೀರಿ? ಖಂಡಿತ ಅಲ್ವೇ. ಬಹಳಷ್ಟು ಮರ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀರಿ, ಅದರಿಂದ ಏನಾದರೂ ನಿಮಗೆ ಕೀಟ ರೋಗಗಳ ನಿರ್ವಹಣೆಯಲ್ಲಿ ಪ್ರಯೋಜನ ಆಗಿದೆಯಾ? ಖಂಡಿತ ಖಂಡಿತ ಆಗಿದೆ ಸರ್. ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥದ್ದು ಉದಾಹರಣೆ ಹೆಬ್ಬೇವು ಇದೆ. ಸೊ ಹೆಬ್ಬೇವಿನಲ್ಲಿ ಬರ್ತಕ್ಕಂಥ ಕಾಯಿಗಳನ್ನು ನಾವು ಬಳಸ್ಕೊಂಡು ಕಷಾಯವನ್ನು ತಯಾರು ಮಾಡ್ಕೊಳ್ಳೋದಿರ್ಬೋದು ಅಥವಾ ಬೇವಿನ ಹಿಂಡಿಯನ್ನು ತಯಾರು ಮಾಡ್ಕೊಳ್ಳೋವಂಥದ್ದು ವಿಧಾನದಲ್ಲಿ ಮಾಡಿದ್ವಿ. ಕೆಲವೊಂದು ಗಿಡಗಳಿಂದ ಎಲೆಗಳನ್ನು ತಗೊಂಡು ಅದು ಹಸಿರೆಲೆ ಗೊಬ್ಬರಗಳನ್ನಾಗಿ ನಾವು ಮಾಡಿಸ್ಕೊಳೋದು. ಅಂದರೆ ಮೊದಲೆಲ್ಲ ಏನಾಗ ಹಸಿರೆಲೆ ಗೊಬ್ಬರ ಅಂತಂದಾಗ ನಾವು ಬರೀ ನಾವು ಸೆಣಬು ಡಯಂಚ ಉರುಳಿ ಅವುಗಳನ್ನೇ ಮಾಡೋದಲ್ಲ, ಈ ಸೊಪ್ಪುಗಳನ್ನು ಬೆಳೆಗಳಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಮಣ್ಣಿನ ಫಲವತ್ತತೆ ಜಾಸ್ತಿ ಆದಾಗ ಸೊ ನಮಗೇನಾಗುತ್ತೆ, ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳ ಸಂಖ್ಯೆ ಜಾಸ್ತಿಯಾಗಿ ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ತಡೆಗಟ್ಟು ಉಪಯೋಗ ಆಗೋಂಥ ಸೂಕ್ಷ್ಮಜೀವಿಗಳು ಆಗುತ್ತೆ. ಮತ್ತೊಂದು, ಅವು ತಡೆ ಬೆಳೆಯಾಗಿ ಗೋಡೆ ಬೆಳೆ ಆಗಿ ಸಹ ನಾವು ಮರದ ಹೊಲದ ಸುತ್ತ ಇದ್ದಾಗ ಕೀಟಗಳು ಮುಖ್ಯ ಬೆಳೆಗೆ ಬರೋದನ್ನು ಸಹ ನಾವು ತಪ್ಪಿಸ್ಬೋದು ಸರ್. ಈಗ ನಿಮ್ಮಲ್ಲಿ ಯಾವ್ಯಾವ ಮರಗಳನ್ನು ಹಾಕ್ಕೊಂಡಿದ್ದೀನಿ ಅಂತಂದರೆ ಸರ್, ನಮ್ಮಲ್ಲಿ ಹೆಬ್ಬೇವು ಇದೆ, ಗ್ಲಿರಿಸೀಡಿಯಾ ಇದೆ, ಸೊ ಒಂದು ಕಡೆ ಮಹಾಗನಿ ಇದೆ, ನೇರಳೆ ಇದೆ, ಸೊ ಮತ್ತೊಂದು ಇದರಲ್ಲಿ ಸಿಲ್ವರ್ ಓಕ್ಗಳಿದೆ, ತೇಗ, ಇವುಗಳನ್ನು ಸಹ ನಾವು ಮಾಡ್ತಿದ್ದೇವೆ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ 90ರ ಸಂಭ್ರಮದಲ್ಲಿ ವಿಶೇಷ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇದೇ ತಿಂಗಳ 26ರಂದು ಗುರುವಾರ ಬೆಳಗ್ಗೆ 10 ಗಂಟೆಗೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಶಿವಾರ ಕಾಲೋನಿ ಪಕ್ಕದ ಬಿ ರಾಧಾಕೃಷ್ಣ ಹಾಗೂ ಬಿ ಸಂಧ್ಯಾರಾಣಿ ದಂಪತಿಗಳ ಸಂಧ್ಯಾಕೃಷ್ಣ ನ್ಯಾಚುರಲ್ ಫಾರಂ ತೋಟದಲ್ಲಿ. ನಾನು ರಾಧಾಕೃಷ್ಣ. ನಾನು ಸಂಧ್ಯಾರಾಣಿ. ನಮ್ಮ ತೋಟದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಎಲ್ಲರೂ ಬನ್ನಿ ಬನ್ನಿ. ಈ ಬಾರಿಯ ಅತಿಥಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಡಿತೆರವು ಗ್ರಾಮದ ಕೃಷಿಕ ದಂಪತಿ ಕೆವಿ ರೆಡ್ಡಪ್ಪ ಹಾಗೂ ಕೆಎನ್ ಅನುರಾಧ. ಸಮಗ್ರ ತೋಟಗಾರಿಕೆ ಕುರಿತ ತರಬೇತಿ ಈ ಬಾರಿಯ ವಿಶೇಷ. ಜನುಮ ಜನುಮಕ್ಕೂ ರೈತರಾಗಿಯೇ ಹುಟ್ಟುತ್ತ ಬಾಳೋಣ, ಮಣ್ಣಿನಲ್ಲಿಯೇ ಜೀವವಲ್ಲಿಟ್ಟು ಹಸಿವ ನೀಗುವ ನಾವು. ಬನ್ನಿ ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 26ರಂದು ಗುರುವಾರ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಶಿವಾರ ಕಾಲೋನಿ ಪಕ್ಕದ ಸಂಧ್ಯಾಕೃಷ್ಣ ಸಹಜ ಕೃಷಿ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಈಗ ಬೇರೆ ಬೇರೆ ಬೆಳೆಗಳ ಕಾಂಬಿನೇಷನ್ ಏನಿದೆಯಲ್ಲ ಅದನ್ನು ಕೂಡ ತಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಖಂಡಿತ ಸರ್. ಇವಾಗ ಏನಾಗ್ತಿದೆ ಬೆಳೆ ಪದ್ಧತಿಯಲ್ಲಿ, ಉದಾಹರಣೆ ನಮ್ಮಲ್ಲಿ ಇವಾಗ ಸದ್ಯದಲ್ಲಿ ಎಳ್ಳಿದೆ, ಸೊ ಎಳ್ಳನ್ನು ನಾವು 6 ಸಾಲು ಎಳ್ಳನ್ನು ಹಾಕಿ ಜೊತೆ 1 ಸಾಲು ತೊಗರಿಯನ್ನು ಹಾಕಿದಾಗ ಅಂತರ ಬೆಳೆ ಪದ್ಧತಿಯಲ್ಲಿ ಏನಾಗುತ್ತದೆ, ಸೊ ನಮಗೆ ಬೆಳೆ ಪದ್ಧತಿಯಾಗಿ ಬರ್ತಿದೆ. 2 ಬೆಳೆ ಪದ್ಧತಿಯನ್ನು ಸಹ ನಾವು ಮಾಡ್ತೀವಿ. ಉದಾಹರಣೆಗೆ ನಾವು ಎಳ್ಳು ತೊಗರಿಯನ್ನು ಹಾಕಿದ್ದೀವಿ, ಇವಾಗ ಎಳ್ಳನ್ನು ಕಿತ್ತು ನಂತರ ಉರುಳಿಯನ್ನು ಹಾಕ್ತೀವಿ. ಸೊ ಹಾಗಾಗಿ ಎಳ್ಳಿನಲ್ಲಿ ಬರ್ತಕ್ಕಂಥ ನಾವು ಫಿಲ್ಲೋಡಿ ಅಂತ ಏನು ಹೇಳ್ತೀವಿ, ಆ ರೋಗವನ್ನು ತೊಗರಿ ಬೆಳೆಯಿಂದ ಗೋಡೆ ಬೆಳೆಯಾಗಿ ಕೆಲಸ ಮಾಡಿ ಅದು ತಡೆಯುವಂಥ ಒಂದು ವಿಧಾನ. ಅದೇ ರೀತಿ ಚೆಂಡುವನ್ನು, ಟೊಮೆಟೊ ಬೆಳೆಯನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಚೆಂಡುವನ್ನು ಹಾಕಿದಾಗ ಚೆಂಡು ಮತ್ತೊಂದು ಬೆಳೆಗೆ ಆಕರ್ಷಣೆ ಆಗೋಂಥದ್ದು. ಸೊ ಮತ್ತು ನಾವು ಬೆಳೆ ಪದ್ಧತಿಗಳಲ್ಲಿ ಅಂತರ ಬೆಳೆಗಳನ್ನು ಮತ್ತು ಗೋಡೆ ಬೆಳೆಗಳನ್ನಾಗಿ ಬೆಳ್ಕೊಂಡಾಗ ಬೆಳೆ ಪದ್ಧತಿ ಯೂಸ್ ಆಗ್ತವೆ. ಈ ವಾರ್ಷಿಕ ಮೇವಿನ ಬೆಳೆಗಳಲ್ಲಿ ಯಾವುದೇ ರೀತಿ ಕೀಟರೋಗಗಳ ಬಾಧೆ ಇರೋದಿಲ್ವಾ? ಕೆಲವೊಂದು ಇದರಲ್ಲಿ ಇದ್ದಾವೆ, ಆದರೆ ಇಷ್ಟೊಂದು ನಮಗೆ ಸಮಸ್ಯೆ ಇಲ್ಲ. ಅದರಲ್ಲಿ ಏನಾದರೂ ನಿಮ್ಮ ಆಲ್ವಾನ ಅಂಥ ಮರಗಳು ಮರ ಪದ್ಧತಿಯಲ್ಲಿ ಬಂದಾಗ ಅವುಗಳಲ್ಲಿ ಕೆಲವೊಂದು ಕೀಟಗಳ ಪದ್ಧತಿ ಇದೆ, ಅದಕ್ಕೇನು ಅಷ್ಟೊಂದು ನಾವು ರಾಸಾಯನಿಕಗಳೇನು ಬಳಸುವಂಥ ಅವಶ್ಯಕತೆ ಬರೋದಿಲ್ಲ ಸರ್. ಅಂದರೆ ತಾವು ಹೇಳೋದು ಮೇವಿನ ಮರಗಳಿಗೆ ಬರಬಹುದು ಅಂತ? ಖಂಡಿತ, ಬೇವುಗೂ ಬರುತ್ತೆ. ಬೇವು ಒಂದು ಮರ ಇರಬಹುದು, ಬಟ್ ಬೇವುಗೂ ಕೆಲವೊಂದು ಸರಿ ರೋಗ ಬರುತ್ತೆ. ಆದರೆ ಬೇವು ನಮ್ಮ ಕೀಟನಾಶಕವಾಗಿ ಸಹ ಬಳಸ್ಕೋಬೋದು ಸರ್. ಅಲ್ವೇ, ಖಂಡಿತ. ಈಗ ತಾವು ಜಾನುವಾರುಗಳನ್ನು ಸಾಕಣೆ ಮಾಡ್ತಾ ಇದ್ದೀರಿ? ಖಂಡಿತ ಸರ್. ಬಯೋಡೈಜೆಸ್ಟರ್ ಘಟಕ ಏನಾದರೂ ಇಟ್ಕೊಂಡಿದ್ದೀರಿ? ಖಂಡಿತ ಇದೆ ಸರ್, ನಮ್ಮಲ್ಲಿ ಬಯೋಡೈಜೆಸ್ಟರ್ ಘಟಕ ನಮ್ಮಲ್ಲಿದೆ. ಸೊ ನಮ್ಮಲ್ಲಿ ಬಯೋಡೈಜೆಸ್ಟ್ ಘಟಕ ಏನಂದರೆ ನಮ್ಮ ಹೈನುಗಾರಿಕಾ ಘಟಕದಲ್ಲಿ ಉಳಿಕೆ ಆಗ್ತಕ್ಕಂಥ, ಉದಾಹರಣೆ ನಾವೇನು ಮಾಡ್ತೀವಿ, ಡೈಲಿ ಹಸುವನ್ನು ಹಾಲು ಕರೆದ ನಂತರ ಸಗಣಿಯನ್ನು ಎತ್ತಿದ ಮೇಲೆ ಇಡೀ ಹೈನುಗಾರಿಕಾ ಘಟಕವನ್ನು ಸ್ವಚ್ಛ ಮಾಡಿ ಅದೆಲ್ಲ ಹೋಗಿ ಒಂದು ಕಡೆ ಬಯೋಡೈಜೆಸ್ಟ್ ಘಟಕದಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಪ್ರತಿಯೊಂದು ವಾರಕ್ಕೂ ಒಂದ್ಸರಿ ಆ ಘಟಕದಿಂದ ಉತ್ಪತ್ತಿ ಆಗ್ತಕ್ಕಂಥ ದ್ರವಣ, ಸೊ ಬಯೋಡೈಜೆಸ್ಟ್ ಸ್ಲರಿ ಅಥವಾ ಲಿಕ್ವಿಡ್ ಏನಿರುತ್ತೆ ಅದನ್ನು ನಾವು ಬೆಳೆಗಳಿಗೆ ಬಳಸ್ತೀವಿ. ಆ ಒಂದು ಬೆಳೆಯಲ್ಲಿ ಏನಾಗುತ್ತೆ, ನಮ್ಮ ಸಗಣಿ ಗಂಜಲ ಇರೋದ್ರಿಂದ ಅದೊಂಥರ ಜೀವಾಮೃತ ಥರ ಕೆಲಸ ಮಾಡುತ್ತೆ. ಸೊ ಅದನ್ನು ನಾವು ಬೆಳೆಗಳಿಗೆ ಬಳಸ್ತೀವಿ. ಪ್ರಮುಖವಾಗಿ ನಮ್ಮಲ್ಲಿ ನಿಂಬೆ ಇದೆ, ಸೊ ನಿಂಬೆ ಗಿಡಕ್ಕೆ ಹಾಕ್ತೀವಿ, ತೆಂಗಿನ ಗಿಡಕ್ಕೆ ಹಾಕ್ತೀವಿ, ಈವನ್ ಮೇವಿನ ಬೆಳೆಗಳಿಗೂ ಸಹ ನಾವು ಹಾಕ್ತಾ ಇರ್ತೀವಿ. ಅವಾಗೇನಾಗುತ್ತೆ, ಅದರಲ್ಲಿ ನಮಗೆ ಈ ಒಂದು ರಸಗೊಬ್ಬರಗಳ ಕೊರತೆಯನ್ನು ಕಡಿಮೆ ಮಾಡಿ ನಮ್ಮ ಬೆಳೆಗಳಿಗಾಗಲೇ ಒಂಥರ ಸಾವಯವದಲ್ಲಿ ಬೆಳೆಯತಕ್ಕಂಥ ಮೇವಿನ ಬೆಳೆಗಳಾಗಿದೆ ಸರ್. ನಿಂಬೆ ಯಾವುದೋ ಒಂದು ತಳಿ ಹೇಳಿದ್ರಿ, ನಮ್ಮಲ್ಲಿ ನಿಂಬೆ ಇರತಕ್ಕಂಥದ್ದು ಬಾಲಾಜಿ ಅಂತ. ಏನು ತಳಿ ವಿಶೇಷತೆ ಸರ್? ಆ ತಳಿಯ ವಿಶೇಷತೆ ಅಂದರೆ ವಾರ್ಷಿಕವಾಗಿ 9 ತಿಂಗಳು ಸಹ ಕಾಯಿ ಬಿಡುತ್ತೆ, ಮತ್ತು ತಿರುಳು ದಪ್ಪ ಅಂದರೆ ಅದು ಉಪ್ಪಿನಕಾಯಿಗೂ ಆಗುತ್ತೆ, ಅಷ್ಟೇ ರೀತಿ ಜ್ಯೂಸು ಇರುತ್ತೆ. ಸೊ ಎರಡೂ ಘಟಕ ಇರುತ್ತೆ. ಅದು ಬಾಲಾಜಿ ಅನ್ನೋಂಥದ್ದು ತಿರುಪತಿನಲ್ಲಿರ್ತಕ್ಕಂಥ ಸಿಟ್ರಸ್ ರಿಸರ್ಚ್ ಸ್ಟೇಷನ್ ಅಲ್ಲಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಇದು ನಮ್ಮಲ್ಲಿ ಇದಾವೆ. ಇದರ ಸಸಿಗಳನ್ನು ನಾವು ಉತ್ಪಾದನೆ ಮಾಡ ಅಂದರೆ ಅಲ್ಲೇ ಮಾಡಿಕೊಡ್ತಾ ಇದ್ದೀವಿ ರೈತರಿಗೆ. ಬಾಲಾಜಿ ನಿಂಬೆ ತಳಿಯ ಸಸಿಗಳು ಸಹ ನಮ್ಮಲ್ಲಿ ಲಭ್ಯ ಇದೆ. ಈಗ ಮೇವೆಂದು ಈ ತರ ಬೇರೆ ಬೇರೆ ಸಸಿಗಳನ್ನು ಕೂಡ ನೀವು ಸಂಶೋಧನಾ ಕೇಂದ್ರದಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಸರ್ ಅಲ್ವಾ? ಮೇವಿನ ಬೆಳೆಗಳಲ್ಲಿ ಬೇರಿನ ತುಂಡನ್ನು ತಕ್ಕೊಡ್ತೀವಿ, ಕಾಂಡದ ತುಂಡುಗಳನ್ನು ತಕ್ಕೊಡ್ತೀವಿ. ಈ ಸಿಒಎಫ್ಎಸ್ ಬಹುಕಟಾವ ಮೇವಿನ ಜೋಳದ ಬೀಜ ಸಿಗುತ್ತೆ, ಸಜ್ಜೆ ಅದರ ಬೀಜವನ್ನು ಸಹ ನಾವು ಸಿಗ್ತೀವಿ. ಅದೇ ಥರ ಅಗಸೆ ಇರ್ಬೋದು, ನುಗ್ಗೆ ಇರ್ಬೋದು, ಅವುಗಳನ್ನು ಸಸಿ ಮಾಡಿಕೊಟ್ಟು ರೈತರಿಗೆ ಕೊಡೋವಂಥದ್ದು. ಡಾಕ್ಟರ್ ಶ್ರೀನಿವಾಸ್ ಅವರೇ, ತಮ್ಮಲ್ಲಿ ನೋಡಿ ಬೆಳೆ ವೈವಿಧ್ಯ ಇದೆ, ಜೀವ ವೈವಿಧ್ಯ ಇದೆ, ಮರಗಳ ವೈವಿಧ್ಯ ಇದೆ. ಒಟ್ಟಾರೆ ನಿಮ್ಮ ಸಂಶೋಧನಾ ಕೇಂದ್ರವೇ ಒಂದು ಸಮಗ್ರ ಕೃಷಿ ತಾಕು. ಖಂಡಿತ. ಅಂದರೆ ಈ ತರಹ ನೀವು ಒಟ್ಟಾರೆ ಎಲ್ಲವನ್ನೂ ಸಮಗ್ರವಾಗಿ ಬೆಳೀತಾ ಇರೋದ್ರಿಂದ ನಿಮ್ಮ ಫಾರಮಲ್ಲಿ ಕೀಟರೋಗಗಳ ಬಾಧೆ ಕಡಿಮೆ ಇದೆ ಅಂತ ಅನ್ಸುತ್ತೆ ತಮಗೆ? ಖಂಡಿತ ಇದೆ ಸರ್, ಖಂಡಿತ ಇದೆ. ನಾವು ಕೀಟನಾಶಕಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬಳಸ್ಕೊತಿದ್ದೀವಿ, ಮತ್ತು ಹೆಚ್ಚು ನಾವು ಈ ಒಂದು ಬೆಳೆ ಪದ್ಧತಿಗಳನ್ನು ಮತ್ತು ಮಣ್ಣಿನ ಫಲವತ್ತತೆ, ನೀರು ಮತ್ತು ಮಣ್ಣು ಸಂರಕ್ಷಣಾ ಕ್ರಮಗಳಿಗೆ ಒತ್ತು ನೀಡಿ ಸೊ ಸಾಧ್ಯವಾದಷ್ಟು ಮಟ್ಟಿಗೆ ಈ ಒಂದು ಪರಿಸರ ಸ್ನೇಹಿ ವಿಧಾನಗಳನ್ನೇ ಬಳಸ್ಕೊಂಡು ನಾವು ಈಗಾಗಲೇ ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ. ನೆಲಜಲ ಸಂರಕ್ಷಣಾ ಕೆಲಸ ಏನು ಮಾಡಿದಿರಿ ನಮ್ಮಲ್ಲಿ? ನೆಲಜಲ ಸಂರಕ್ಷಣೆಗೆ ಎಲ್ಲೆಲ್ಲಿ ಕಂದಕ ಬದುಗಳನ್ನು ಹಾಕಬೇಕು ಆ ಬದುಗಳನ್ನು, ಮತ್ತು ಕೃಷಿ ಹೊಂಡಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಬದುಗಳಿಗೆ ಮೇವಿನ ಬೆಳೆಗಳನ್ನು ಹಾಕಿ ಮಣ್ಣು ಕೊಚ್ಚುಗಳನ್ನೇ ಹೋಗ್ದಂಗೆ ತಡೀತಕ್ಕಂಥ ಒಂದು ಸಂರಕ್ಷಣಾ ಕ್ರಮಗಳು. ನಮ್ಮಲ್ಲಿ ಬರ್ತಕ್ಕಂಥ ವಾರ್ಷಿಕವಾಗಿ ನಮ್ಮ ಭಾಗದಲ್ಲಿ ಸುಮಾರು 675 ಮಿಲಿಮೀಟ್ರ್ ಮಳೆ ಬರುತ್ತೆ. ಆ ಮಳೆಯ ನೀರನ್ನು ಸಂರಕ್ಷಣೆ ಮತ್ತು ಆದಷ್ಟು ಮಟ್ಟಿಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ನೀರು ನಿರ್ವಹಣಾ ಪದ್ಧತಿಗಳನ್ನು ಅರಿಸ್ಕರ್ಸ್ಕೊಂಡು ಎಲ್ಲೆಲ್ಲಿ ಸಾಧ್ಯವಾಗಿರ್ತೋ ಅಲ್ಲಿ ಡ್ರಿಪ್ ಅದೇ ಹನಿ ನೀರಾವರಿಯನ್ನು ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಆ ಕೃಷಿ ಹೊಂಡಗಳಿಂದ ಬಳಸ್ಕೊಂಡು ನಾವು ಬೆಳೆಯನ್ನು ಸಂರಕ್ಷಣೆ ಮಾಡ್ಕೊತಾ ಇದ್ದೀವಿ. ನಿಮ್ಮಲ್ಲಿ ಬಹುದೊಡ್ಡ ಸಮಸ್ಯೆ ಅಂತಂದ್ರೆ ನೀರಿದ್ದೆ. ಖಂಡಿತ ಅಲ್ವೇ? ಖಂಡಿತ ಸರ್. ಅಂದ್ರೆ ಬರ ಸಹಿಷ್ಣುತೆಯನ್ನು ನೀಡುವಂತಹ ತಾಂತ್ರಿಕತೆಗಳಿಗೆ ತಾವು ಹೆಚ್ಚು ಒತ್ತು ಕೊಡ್ತೀರಾ? ಖಂಡಿತ ಕೊಡ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ಏನಾದರೂ ಒಂದಷ್ಟು ಪ್ರಯೋಗಗಳ ಬಗ್ಗೆ ಹೇಳ್ಬೋದಾ ಸರ್? ತಾವು ಹೇಳ್ದಂಗೆ ಇಲ್ಲಿ ನೀರು ಮತ್ತು ಮಣ್ಣು ಸಂರಕ್ಷಣಾ ಕ್ರಮಗಳಲ್ಲಿ ಅನುಸರಿಸುವಾಗ ನಾವು ಫಲವತ್ತತೆಯನ್ನು ಹೆಚ್ಚಿಸ್ಕೊಂಡು ನೀರನ್ನು ಅನುಸರಿಸ್ಬೇಕು ಅಂದರೆ ಮೊದಲಿಗೆ ಬೇಕಾಗಿರೋಂಥದ್ದು ಮಣ್ಣಿಗೆ ಸಾವಯವ ವಸ್ತುಗಳನ್ನು ಸೇರಿಸೋಂಥ. ಸಾವಯವ ವಸ್ತುಗಳು ಅಂತ ಬಂದಾಗ ಈಗಾಗಲೇ ನಾವು ತಮಗೆಲ್ಲ ಗೊತ್ತಿರ್ಬೋದು, ಕಟ್ಟಿಗೆ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಅವೆಲ್ಲ ಕಾಸ್ಟ್ಲಿ ವಸ್ತುಗಳು ಆಗ್ತಾ ಬಂದಿದೆ, ಅಂದರೆ ಹೆಚ್ಚು ಬೆಲೆಯನ್ನು ಕೊಡೋದು. ಹಾಗಾಗಿ ನಾವು ಹಸಿರೆಲೆ ಗೊಬ್ಬರಗಳಿಗೆ ಹೆಚ್ಚು ಒತ್ತನ್ನು ಕೊಡೋದು. ಉದಾಹರಣೆಗೆ ನಾವು ಬೆಳೆಯನ್ನು ಹಾಕೋದಕ್ಕಿಂತ ಮೊದಲೇ ಈ ಸೆಣಬು ಇರ್ಬೋದು, ಸೆಣಬು ಇರ್ಬೋದು, ಅಪ್ಸೆಣಬು ಇರ್ಬೋದು, ಅಥವಾ ಡಯಾಂಚವನ್ನು ಮಣ್ಣಿಗೆ ಮೊದಲೇ ಹಸಿರೆ ಗೊಬ್ಬರವಾಗಿ ಬೆಳೆದು ಅವುಗಳನ್ನು ಮತ್ತೆ ಪುನರಾವರ್ತನೆ ಆಗಿ ಮಣ್ಣಿಗೆ ಸೇರಿಸಿದಾಗ ನಮ್ಮ ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಿಸ್ತಾ ಇದೆ ಒಂದು. ಮತ್ತು ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಈಗಾಗಲೇ ನಾನು ಹೇಳ್ದಂಗೆ ಬಯೋಡೈಜೆಸ್ಟರ್ ಘಟಕದಲ್ಲಿ ಏನು ಬರುತ್ತೆ ಆ ಒಂದು ದ್ರಾವಣವನ್ನು ಬೆಳೆಗಳಿಗೆ ಬಳಸೋದ್ರಿಂದ ನಾವು ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನು ಬಳಸೋದನ್ನು ಕಡಿಮೆ ಮಾಡ್ಕೊಂಡು ಬರ್ತಾ ಇದೆ ಸರ್. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಶ್ರೀನಿವಾಸ್ ಅವರೇ ನಿಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೇ? ಖಂಡಿತವಾಗಿ ಸರ್. ನನ್ನ ದೂರವಾಣಿ ಸಂಪರ್ಕ 9446899913. ಇನ್ನೊಮ್ಮೆ ಹೇಳ್ತೀರಾ? ಖಂಡಿತ. 9449899913. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9449899863. ಒಳ್ಳೆಯದು ಡಾಕ್ಟರ್ ಶ್ರೀನಿವಾಸ್ ಅವರೇ, ಇದುವರೆಗೂ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೃಷಿ ದೀವಿಗೆ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನಗಳನ್ನು ಕುರಿತು ಕುಣಿಗಲ್ನ ಕೃಷಿ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಕೆಆರ್ ಶ್ರೀನಿವಾಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸೂಕ್ಷ್ಮ ನೀರಾವರಿ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ